ಜೀವನ ನಿರ್ವಹಣೆ ಮಾಡಿದ್ದಾರೆ, ಜೊತೆಗೆ ಒಳ್ಳೆಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. 80 ವರ್ಷದ ಸಿ ತಮ್ಮಯ್ಯ ಅವರು. ತಮ್ಮಯ್ಯ ಅವರನ್ನು ನೋಡಿದ್ರೆ 80 ವರ್ಷ ಆದಂಗೆ ಅವರು ನಮಗೆ ಕಾಣಲ್ಲ, ಯಾಕಂದ್ರೆ ಆ ಮುಖದಲ್ಲಿ ಆ ಒಂದು ಸಂತೋಷ ಇದೆ, ಆ ನಗು ಇದೆ, ಆ ಚಟುವಟಿಕೆ ಇದೆ. ನಮಸ್ಕಾರ ತಮ್ಮಯ್ಯ ಅವರೇ. ನಮಸ್ತೆ ಸ್ವಾಮಿ. 80 ವರ್ಷ ಆದಂಗಿಲ್ಲ, 20 ವರ್ಷ ಕಡಿಮೆ ಹೇಳ್ಬೋದು. ಏನಿದ್ರೆ ಗುಟ್ಟು ಏನು ಅಂದ್ರೆ ನಾವು ಸುಳ್ಳು ತುಳುಕು ಆಡೋದಿಲ್ಲ. 80 ವರ್ಷ 1 ವರ್ಷ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಷ್ಟಾಗಿದೆ. ಈ ತೋಟ ಮಾಡಿ 40 ವರ್ಷ ಆಯ್ತು. ಇಲ್ಲ 40 ಆಗಿಲ್ಲ, 30 ವರ್ಷ ಗ್ಯಾರಂಟಿ. ನೀವು ಮಾತಾಡ್ತಾ ಹೇಳಿದ್ರಿ ತಂದೆ ಕಾಲದಲ್ಲಿ ಏನು ಭೂಮಿ ಇರಲಿಲ್ಲ, ನಮ್ಗೊಂದು ಕುಂಟು ಇತ್ತಿಲ್ಲ, ನಮ್ಮ ತಂದೆದು ಬೇರೆ ಜಾಗ ತಗೊಂಡಾಗ ಒಪ್ಪ ಮಾಡಿದ್ದೀವಿ. ಅದರಿಂದ ಮತ್ತೆ ಹೆಂಗಿತ್ತು ಮುಂಚೆ? ಮುಂಚೆ ಕೂಲಿ ಮಾಡ್ಕೊಂಡು ಜೀವನ ಸಾಕ್ತಿದ್ದೋ. 4 ಮಕ್ಕಳು ನಮಗೆ, 2 ಹೆಣ್ಣು 2 ಗಂಡು. ಅವೆಲ್ಲ ತಂದು ಜಮೀನು ತಗೊಂಡೋ ನಾವು ಸಾಲ ಮಾಡಿ. ಆಮೇಲೆ ನಾವು ಒಂದು ಸ್ವಲ್ಪ ಒಂದು ಜಾಗ ತಗೊಂಡೋ, 50 ರೂಪಾಯಿ ಕೊಟ್ಟು ಮನೆ ಜಾಗವ. ಆಮೇಲೆ ಒಂದಿಟ್ಟು ಮನೆ ಕಟ್ಟಿದೆ. ಆಮೇಲೆ ಮಕ್ಕಳೆಲ್ಲ ಮದುವೆ ಮಾಡಿದೆ. ಆಮೇಲೆ ಜಮೀನು ತಗೊಂಡೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಈಗಿರೋ ತೋಟ ಏನಿದೆ, ನಾವೇನು ಈ ತೋಟ ನೋಡ್ತಾ ಇದ್ದೀವಿ, ಈ ಅಡಿಕೆ ತೋಟ ವಿಳೆದೆಲೆ ಎಲ್ಲ ನೋಡ್ತಾ ಇದೀವಲ್ಲ, ಈ ತೋಟದಿಂದ 6 ಮದುವೆ ಮಾಡಿದೆ ಏನ್ರಿ ನೀವು ಹೇಳಿ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಹೆಂಗೆ ಅಂದ್ರೆ ನಮ್ಗೆ ಸ್ವಾಮಿ ಎಲೆ ವಿಳೆದೆಲೆಯಲ್ಲಿ ಅಡಿಕೆಯಲ್ಲಿ ಬಡ್ಡಿ ದುಡ್ಡು ತರೋದು, ಅವ್ರಿಗೆ ಮಾರೋದು, ಆಮೇಲೆ ಕೊಡೋದು, ಎಲ್ಲಾನು ಇದರಲ್ಲೇ ನೀಸ್ಕೊಂಡು ಬಂದು. ಈಗ ಹೇಳಿ, ಈಗ ನಾವು ಕೂತಿದೀವಲ್ಲ ಈ ತೋಟದಲ್ಲಿ, ಎಷ್ಟು ಅಡಿಕೆ ಮರಗಳಿದೆ, ಎಷ್ಟು ವಿಳೆದೆಲೆ ಅಂಬಿದೆ? ಒಂದು 800 ಅಡಿಕೆ ಮರ ಇದೆ. 800 ಅಡಿಕೆ ಮರ, ಒಂದು 30 ತೆಂಗಿನ ಮರ ಎಲ್ಲ ಐತೆ. ಆಮೇಲೆ ಹಸಿ ಬಾಳೆ ಇತ್ತು, ಬಾಳೆ ತೆಗೆದು ವಿಳೆದೆಲೆ ಎಲ್ಲ ತಗೊಳೋದೆ. ಪ್ರತಿಯೊಂದು ಬಡ್ಡಲ್ಲೂ ವಿಳೆದೆಲೆ ಇದೆ. ವಿಳೆದೆಲೆ ನಮಗೆ ಒಳ್ಳೇದು ಮಾಡಿರೋದು. ಈಗ ವಿಳೆದೆಲೆ ಹಿಂಗ್ ಬೆಳಿಬೇಕು, ಅಡಕೆ ಹಿಂಗ್ ಬೆಳಿಬೇಕು ಅಂತ ಆಸಕ್ತಿ ಬಂದಿದ್ದಂಗೆ ಹೆಂಗೆ ಅಂದ್ರೆ, ವಿಳೆದೆಲೆಯ ಕುಡಿ ಮುರ್ಕ ಬಂದು ಹಳ್ಳ ಹೊಡೆದು ಅದಕ್ಕೆ ನಟ್ಟಿ 1 ವರ್ಷಕ್ಕೆ ಅದು ವಿಳೆದೆಲೆ 6 ತಿಂಗಳಿಗೆ ಸುಮಾರ ಬರ್ತದೆ. 1 ವರ್ಷಕ್ಕೆ ಹೆಂಗೆ ಬಂದ್ಬಿಡ್ತದೆ ವಿಳೆದೆಲೆ. ಅಲ್ಲ, ಇದ್ರಲ್ಲ ಕಾಸಿದೆ ಅಂತ ನಿಮ್ಗೆ ಗೊತ್ತಾಗಿದ್ದ ಹೆಂಗೆ ಅಂತ? ನಾವು ಅಲ್ಲಿ ಬ್ರಾಹ್ಮಣರ ತೋಟ ಎಲೆ ಕುಯ್ತಿದ್ವಲ್ಲ, ಎಲ್ಲ ನೋಡ್ಕೊಂಬಂದು ನಮ್ಮ ಅಪ್ತಿರು ಅದೇ ಕಸಬಲ್ಲ. ಆಗ ಹಿಂದೆ ಅವರು ಕೃಷಿ ಕಾರ್ಮಿಕರಾಗಿದ್ರು. ಹಾಗವ್ರ ಅದೇ ಇದೇ ಈ ಎಲೆ ಕುಯ್ಯಕ್ಕೆ ಹೋಗೋದು, ಕೂಲಿಯ ಮುಟ್ಟೋದು, ಇದೇ ಕಸಬು ನಮ್ದು. ಅದಕ್ಕೆ ನಿಮಗೆ ಆಸಕ್ತಿ ಬಂತು. ಆದ್ರಿಂದ ಈ ಜಮೀನು ತಗೊಂಡಾಗ ಏನಿತ್ತು ಈ ಜಮೀನಲ್ಲಿ? ಈ ಜಮೀನಲ್ಲಿ ಪಾಳು ಪಾಳು. ಮತ್ತೆ ಹೆಂಗ ಅಭಿವೃದ್ಧಿ ಮಾಡಿದ್ರಿ ಅದನ್ನ ಹೇಳಿ? ಎಲ್ಲ ಮಣ್ಣೆಲ್ಲ ಹೊಡೆದು ಆಮೇಲೆ ಬೋರ್ ಹಾಕಿಸ್ತೋ, ಆಮೇಲೆ ಫಸ್ಟು ಅಡಿಕೆ ಸಸಿ ನೆಟ್ಟೋ, ಆಮೇಲೆ ವಿಳೆದೆಲೆ 4 ವರ್ಷದ ಮೇಲೆ ಹಾಕೊಂಡೋದು. ಅಡಿಕೆ ಸಸಿ ಎಲ್ಲಿಂದ ತಂದ್ರಿ? ಬಸಾಪಟ್ಟಣದಿಂದ ತಂದು. ಎಷ್ಟು ಸಸಿ ಇದೆ ಇದು? ಇದು 800 ಸಸಿ ಇದೆ. ಎಷ್ಟು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಇದರಲ್ಲಿ? ಇದರಲ್ಲಿ ಒಂದು 3-4 ಲಕ್ಷ ರೂಪಾಯಿ ತೆಗಿತೀವಿ. 3-4 ಲಕ್ಷ ರೂಪಾಯಿ ತೆಗಿಬೇಕು ಅಂದ್ರೆ ಖರ್ಚು ಮಾಡ್ಬೇಕು. ಖರ್ಚು ಮಾಡಿ ಅದಕ್ಕೆ ಇದಕ್ಕೆ 2 ಲಕ್ಷ ಖರ್ಚು ಮಾಡ್ತೀವಿ ಹೇಳಿ. ಅದು ಯಾತಕ್ಕೆಲ್ಲ ಖರ್ಚು ಮಾಡ್ತೀವಿ? ಯಾತಕ್ಕೆ ಅಂದ್ರೆ ಗೊಬ್ಬರ, ಗುಂಡಿ, ಆಮೇಲೆ ಚಕ್ಕೆ ಬಿಡ್ಬೇಕು, ಆಮೇಲೆ ಕಟ್ಟಾಕ್ಸ್ಬೇಕು, ಆಮೇಲೆ ಅಡಿಕೆ ಕುಯ್ಬೇಕು, ಅಡಿಕೆ ಎಡಿಬೇಕು, ಮಾರ್ಕೆಟ್ಗೆ ಬಿಡಬೇಕು, ಎಲ್ಲ ಖರ್ಚು ಸಿಕ್ಕಾಪಟ್ಟ. ಅದರಲ್ಲಿ ಕೆಲಸಗಳೆಲ್ಲ ನೀವೇ ಎಲ್ಲ ಮಾಡ್ತೀರಿ? ಎಲ್ಲ ನಮ್ದೇ, ನಾವು ಯಾರಿಗೂ ಕೊಡೋದಿಲ್ಲ. ಈಗ ನೀವೇ ಈಗ್ಲೂ ಕೆಲಸ ಮಾಡ್ತೀವಿ? ಈಗಲೂ ನಾವೇ. ಇವತ್ತು ನೀರು ಹೊಡಿತೀನಿ. ನೀರು ಹೊಡಿತೀನಿ ಅಂದ್ರೆ ಹೇಳಿ, ಅದು ಹೆಂಗೆ? ಈ ಬೋರು 1.5 ಇಂಚ್ ಪೈಪ್ ಹಾಕೋತೀವಿ, ನೀರು ಹಿಡಿತೀವಿ. ಪ್ರತಿ ಗಿಡಕ್ಕೂ ಹಿಡಿಬೇಕು? ಪ್ರತಿಯೊಂದು ಗಿಡಕ್ಕೂ ಹಿಡ್ಕೊ ಬರ್ಬೇಕು. ಈ ಪ್ರತಿ ಪಾತಿನಲ್ಲೂ ಒಂದೊಂದು ಅಂಬ ಹಾಕಿದಿರಿ? ಎಲ್ಲದ್ರಲ್ಲೂ ಅದೇ ಅಂಬ. ವಿಳೆದೆಲೆ ಕುಯ್ಲು ಹೆಂಗೆ? 16 ಅಂತದ್ದು ಏಣಿ, ಏಣಿ ಮೇಲೆ ಕುಯ್ಬೇಕು, ಆಮೇಲೆ ಕಳುಗೆ ಜೋಡಿಸ್ಬೇಕು, ಆಮೇಲೆ ಪಿಂಡಿ ಕಟ್ಟಬೇಕು, ಆಮೇಲೆ ಮಾರ್ಕೆಟ್ ಬಿಡೋದು. ಈಗ ಎಷ್ಟು ಪಿಂಡಿ ಕಟ್ತೀರಿ, ಎಷ್ಟು ರೇಟ್ ಸಿಗುತ್ತೆ? ಒಂದು ಸುಮಾರು ಇದು ಮಾರ್ಕೆಟ್ ಇದ್ದಂಗೆ. ಒಂದು ಪಿಂಡಿ ಅಂದ್ರೆ 12,000. 12,000 ಎಲೆ? 12,000 ಎಲ್ಲೆಲ್ಲಿಗೆ ಹೋಗುತ್ತೆ ನಿಮ್ ವಿಳೆದೆಲೆ? ಈಗ ವಿಳೆದೆಲೆ 1,000 ರೂಪಾಯಿ, 1,200, 1.5 ಗಂಟ್ಲು ಹೋಯ್ತವೆ. ಅಲ್ಲ, ಎಲ್ಲೆಲ್ಲಿ ಮಾರ್ಕೆಟ್ಗೆ ಹೋಗುತ್ತೆ? ಹಾಸನ ಜಾಸ್ತಿ, ಪ್ರಿಯಾಪಟ್ಟಣಕ್ಕೆ ಭಾರಿ ಹೋಗೋದು. ಆಮೇಲೆ ಎಲ್ಲ ಕಡೆಗೂ ಬಿಡ್ತೀವಿ ಬಿಡಿ, ಕೆ ನಗರ್ ಕಡೆಗೆ, ಹುಣಸೂರಿಗೆ, ಎಲ್ರ ಎಷ್ಟು ಭತ್ತದಲ್ಲಿ ಬಿಡ್ತಾ ಇರೋದೆ ಅಲ್ಲಿ ಇಲ್ಲಿ ಅನ್ನಂಗಿಲ್ಲ, ಚಂದ್ರಪಟ್ಟಣ ಹೋಯ್ತದೆ ಎಲ್ ಸಿಕ್ತು ಅಲ್ಲಿ. ಈ ವರ್ಷ ಬೆಂಗಳೂರಿಗೂ ಬಿಟ್ಟಿವಿ. ಹೌದಾ? ಮದುವೆ ಸೀಸನ್ ಜಾಸ್ತಿ ರೇಟ್. ಬೆಂಗಳೂರಿಗೂ ಹಾಕಿವಿ. ಯಾವ್ದು ಇದು ತಳಿ ಯಾವ್ದು ಅಂತ ಗೊತ್ತಾ? ನಮ್ಮ ಸ್ಥಳದಲ್ಲಿ. ಏನಿದ್ರೆ ಹೆಸರು? ಉಳ್ಳೆದಲೆ. ಹಂಗಲ್ಲ, ಅದಕ್ಕೆ ತಳಿಗಳು ಇದೆಯಾ? ಇಲ್ಲ ಇಲ್ಲ, ಬರೀ ಅಂಬಡಿ ಎಲೆ. ಅಂಬಡಿ ಚಿಮಡಿ ಎಲೆ. ಅಂಬಡಿ ಹಾಕಿಲ್ಲ, ಮೈಸೂರ್ ಎಲೆ ಇದು. ಮೈಸೂರ್ ಎಲೆ? ಮೈಸೂರ್ ಎಲೆ. ಮೈಸೂರು ವಿಳ್ಯದೆಲೆ ಇದು. ಇದು ಮೈಸೂರು ವಿಳ್ಯದೆಲೆ. ಇದೆಲ್ಲ ಹಿಂಗ್ ಕಲ್ತಿದ್ದಲ್ಲಿ ನೀವು ಹಿಂಗೆ ಎಲ್ಲ ಎಲ್ಲ ಇದೇನ್ ಕಲಿಯೋದೇನು? ಏನ್ ಸಾಮ್ರಾಜ್ಯ ಅಲ್ಲ ದುಡ್ಡು. ಇದಕ್ಕೆ ಒಂದ್ ವರ್ಷ ಖರ್ಚು ಬರ್ತದೆ, ಆಮೇಲೆ ಅದ್ರೊಟ್ಟಿಗದೆ ಕೊಡ್ತಾ ಇರ್ತದೆ. ವಿಳ್ಯದೆಲೆ ಲಕ್ಷ್ಮಿ ಅಂತ. ಲಕ್ಷ್ಮಿನೇ, ಲಕ್ಷ್ಮಿನೇ ವಿಳ್ಯದೆಲೆ. ನಾವ್ ಅದ್ರಲ್ಲೇ ಬದುಕಿರೋದು. ಇನ್ಯಾವ್ದ್ರು ಅಡಿಕೆ ಜಿಡ್ಕದ ಹೇಳ್ಬೇಡಿ, ನಾವು ಲಕ್ಷ್ಮಿನೇ ವಿಳ್ಯದೆಲೆ ನಾವ್ ಬದುಕಿರೋದು. ಈಗ ವರ್ಷಕ್ಕೆ ನಾಲ್ಕು ಕುಯಿಲು, ಒಂದು ನೂರು ಪಿಂಡಿ ಮಾಡ್ತೀರಿ ನೀವು? ಮಾಡ್ತೀವಿ, ನೂರು ಪಿಂಡಿ ಮಾಡ್ತೀವಿ. ಏನ್ ರೇಟ್ ಸಿಗುತ್ತೆ ಒಂದು ಪಿಂಡಿಗೆ? ಅದೇ ಒಂದು 1800, 1000 ರೇಟ್ ಬಂದ್ರೆ 2 ಗಂಟೆ ಹೋಯ್ತದೆ. ಇದು ಬಜಾರ ಇದೆ, ಕೂದ್ಮೇಲೆ ಇಡಂಗಿಲ್ಲ. ಅವತ್ತು ಸಂಜೆ ಹೊತ್ತಿಗೆ ಖಾಲಿ ಮಾಡ್ಬಿಡ್ಬೇಕು. ಈಗ ನೀವು ಕುಯ್ಯುವಾಗ್ಲೇನೆ ರೇಟ್ ಗೊತ್ತಿರುತ್ತೆ? ಗೊತ್ತು, ಕಳಿಸೋದಲ್ಲ ಫೋನಲ್ಲಿ. ಅದನ್ನ ನೋಡ್ಕೊಂಡೆ ಕುಯ್ತೀರಿ? ಅದ್ ನೋಡ್ಬಿಟ್ಟಲ್ಲ, ಫಸ್ಟ್ ಒಪ್ಪಂದ ತಗೋತೀವಿ. ಒಪ್ಪಂದ ತಗೋಬಿಟ್ಟು ಕಳಿಸ್ಬಿಡೋದು. ಈಗ ಒಂದ್ಸಲ ಬಂದವರು ಪುನಃ ಪುನಃ ಹುಡ್ಕೊಂಡ್ ಬರ್ತಾರೆ. ಬರ್ತಾನೆ, ನಾವೇ ಕಳಿಸ್ತೀವಲ್ಲ. ಬೇಕು ಅಂತಾನೆ, ಬೇಕು ಅಂತಲೇ. ಈಗ ಹೇಳಿ ತಮ್ಮಯ್ಯ ಅವರ, ಇಷ್ಟೆಲ್ಲ ಬೇಡಿಕೆ ಇರ್ಬೇಕು ಅಂದ್ರೆ ವರ್ಷ ವರ್ಷಕ್ಕೂ ಸರಿಯಾದ ನಿರ್ವಹಣೆ ಮಾಡ್ಬೇಕು. ಹೆಂಗೆ ನಿಮ್ ವಿಧಾನಗಳು? ನಮ್ಮ ವಿಧಾನ ಅಂದ್ರೆ ಇದಕ್ಕೆ ಮನೆ ಗೊಬ್ಬರ ಹಾಕ್ಬೇಕು. ನಾವು ಒಂದ್ ತಿಂಗಳಿಗೆ ಒಂದ್ಸಲಿ ಒಂದ್ ಎರಡ್ ಹಾಕೋತೀವಿ. ಪ್ರತಿಯೊಂದು ತೋಟದಲ್ಲೇ ನಾವು ಕೆಲಸ ಮಾಡ್ಬೇಕು. ಅದರಿಂದ ದೇವರು ನಮ್ಗೆ ಕೊಡ್ತಾನೆ. ಆದ್ರೂ ದೇವ್ರ ದಯದಿಂದ ನಾವು ಆ ಲಕ್ಷ್ಮಿಯಿಂದ ಬದುಕಿದೀವಿ. ಆ ಲಕ್ಷ್ಮಿ ನಮ್ಗೆ ಅನ್ಯಾಯ ಮಾಡಿಲ್ಲ. ಆ ಲಕ್ಷ್ಮಿ ಬಂದ ಮೇಲೆ ನಾವು ಚೆನ್ನಾಗಿದ್ದೀವಿ. ಈಗ ನನ್ನ ಪ್ರಶ್ನೆ ಇಷ್ಟು, ನೀವು ತೋಟ ಏನೋ ಮಾಡ್ಬೇಕು ಅಂತ ಹೊರಟ್ರಿ, ಭೂಮಿ ತಗೊಂಡ್ರಿ, ಈ ಅಡಿಕೆ ವಿಳ್ಯದೆಲೆನೆ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾವು ಇದರಲ್ಲೇ ಗೊತ್ತಲ್ಲ, ಇದು ನಮ್ಗೆ ನಿಮ್ಗೆ ಅನುಭವ ಆಗಿತ್ತು ಆಗಿತ್ತು ತೋಟಕ್ಕೆ. ಈ ಲಕ್ಷ್ಮಿಲಿ ಮಾಡಿದ್ರೆ ಇದನ್ನೇ ಮಾಡ್ಬೇಕು ಮಾಡ್ಬೇಕು ಅಂತ ಭಾರಿ. ಹೇಳಿ, ಈಗ ವಿಳ್ಯದೆಲೆಯಿಂದ ನಿಮ್ಗೆ ಏನೆಲ್ಲ ಜೀವನದಲ್ಲಿ ಮಾಡ್ಕೊಂಡಿದ್ದೀರಿ ಒಂದೊಂದಾಗಿ ಹೇಳಿ. ವಿಳ್ಯದೆಲೆ ನಮಗೆ ಸ್ವಾಮಿ ಅವ್ರನಿಂದ ಬದುಕಿ ಮಾಡಿ ನಮ್ಮ ಮಕ್ಕಳು ಮರಿ ನಾವೆಲ್ಲ ಇದರಿಂದ ಚೆನ್ನಾಗಿದ್ದೀವಿ ಸ್ವಾಮಿ. ಇದು ನಿರ್ವಹಣೆ ಬಹಳ ಸಾಂಪ್ರದಾಯಿಕವಾಗಿ ಮಾಡ್ಬೇಕು. ಭಾರಿ ಭಾರಿ ಚೆನ್ನಾಗಿ ಮಾಡ್ಬೇಕು. ಎಕ್ಕಡ ಕಾಲ ಹೋಗಂಗಿಲ್ಲ, ಲಕ್ಷ್ಮಿ ತುಣಿಯಂಗಿಲ್ಲ, ಒದೆಯಂಗಿಲ್ಲ. ಆ ತರ ಲಕ್ಷ್ಮಿ ಎಷ್ಟು ನಾವು ಇಂಪ್ರೂವ್ ಮಾಡ್ತೀವೋ ಅಷ್ಟು ನಮ್ಗೆ ಆನಂದವಾಗಿ ಕೊಡ್ತದೆ. ಈಗ ಎಲೆ ಕುಯ್ಯುವಾಗ್ಲೂ ಏನಾದ್ರು ಗಳಿಗೆ ಗಳಿಗೆ ನೋಡ್ಬೇಕಾ? ಏನೂ ಇಲ್ಲ, ಅದ್ರದ್ದೇನು ಇಲ್ಲ, ಅದ್ರದ್ದೇನು ಇಲ್ಲ. ತಮ್ಮಯ್ಯವರೇ, ಒಟ್ಟಿನಲ್ಲಿ ಭಾರಿ ಕಷ್ಟಪಟ್ಟು ಶುರು ಮಾಡಿದ್ರಿ. ಭಾರಿ ಕಷ್ಟ ಸ್ವಾಮಿ. ಈಗ ಇಷ್ಟು ವರ್ಷದಲ್ಲಿ ಒಂದೇ ತರ ಇಳುವರಿ ಬರಬೇಕು ಅಂದ್ರೆ ಹೆಂಗೆ ನಿರ್ವಹಣೆ ಮಾಡ್ಬೇಕು? ಇದು ಒಂದೇ ಸಲ ಯಾವ ಕಾರಣದಲ್ಲೂ ಇಳುವರಿ ಬರೋದಿಲ್ಲ. ಇದು ಶ್ರವಣಿ, ಆಮೇಲೆ ವರ್ಷಕ್ಕೆ ಒಂದೇ ಸಲ ಅಡಿಕೆ ಬರೋದು. ಅದರಿಂದ ಕಷ್ಟದಿಂದ ಅವ ಎಷ್ಟು ಮಾಡ್ತೀವೋ ಅಷ್ಟು ದೇವರು ಅನ್ಯಾಯ ಮಾಡೋದಿಲ್ಲ, ಕೊಡ್ತದೆ. ಜೀವನದ ಸಂಪಾದನೆ ಮಾಡಿದಿರಿ? ಮಾಡಿದೀವಿ. ಈಗ ನಿಮ್ಗೆ ಖುಷಿ ಇದೆಯೇ? ನಮ್ಗೆ ಅನುಕೂಲ ಆಗಿದೆ ಈಗ. ಇವಳು ಇರ್ಲಾಗಿ ನಮ್ಗೊಂಥರ ಈಗ. ಇವಳು ಅಂದ್ರೆ ವಿಳ್ಯದೆಲೆ? ವಿಳ್ಯದೆಲೆ ನಾನು ಬದುಕಿರೋದು. ಮನೆ ಹೆಂಡತಿ ಜ್ಞಾಪಿಸ್ಕೊತಾ ಇದೀರ? ಹೇಳ್ತೀವಿ, ತೀರೋಗ್ಬಿಟ್ರು ಈಗ. ಎಷ್ಟು ಜನ ಮಕ್ಕಳು? ನಾಲ್ಕು ಮಕ್ಕಳು, ಎರಡು ಹೆಣ್ಣು ಎರಡು ಗಂಡು. ಗಂಡು ಮಕ್ಳು ಏನ್ ಮಾಡ್ತಾ ಇದಾರೆ? ಇದೇ ಕಸು, ಇದೇ ಕಸು. ಈಗ ಯಾರು ಬೇಕಾದ್ರೂ ವಿಳ್ಯದೆಲೆ ಬೆಳಿಬೋದಾ? ಯಾರು ಬೇಕಾದ್ರೂ ಬೆಳಿಬೋದು. ಹೆಂಗ್ ಶುರು ಮಾಡ್ಬೇಕು? ಹೆಂಗೆ ಅಂದ್ರೆ ಗುಂಡಿ ತೆಗಿಬೇಕು, ಅದ್ ಕಂಬ ಮುರ್ಕ ಬರ್ಬೇಕು, ಗುಂಡಿಗೆ ಹುಣ್ಬೇಕು, ಮೂರು ನಾಲ್ಕು ಐದು ಕಡ್ಡಿಯ, ಅದಕ್ಕೆ ನೀರ್ ಹಾಕ್ಬೇಕು, ಅದಕ್ಕೆ ಮುಸ್ಕ್ ಹಾಕ್ಬೇಕು, ಆಮೇಲೆ ತುಣ್ಕೋಬೇಕು ಅಂತ ಒಂದ್ ದಿನ, ಆಮೇಲೆ ಅದ್ರೊಟ್ಟಿಗೆ ಅದು ಚಿಗುರ್ತದೆ, ಆಗ ದಾರ ಕಟ್ಕೊಂಡು ಕಟ್ಕೊಂಡು ಕಟ್ಕೊಂಡು ಹೋಗ್ಬೇಕು, ನಡೆ ಹೋಯ್ತಾ ಇರ್ತದೆ. ಎಷ್ಟೆತ್ರ ಹೋಗುತ್ತದೆ? ಅದು ಹೋಯ್ತದೆ 16 ಅಂತವ, 16 ಅಂತ ಇದೆ, ಹೋಯ್ತದೆ. ಎಣ್ಣೆ ಹಾಕಿ ಕುಯ್ಬೇಕು. ಕುಯ್ಲಾಗೋದು ಎಷ್ಟನೇ ವರ್ಷದಿಂದ ಶುರು ಆಗುತ್ತೆ? ಒಂದು ವರ್ಷದೊಳಗೆ ಬಂದ್ಬಿಡ್ತದೆ. ಈ ಮೊದಲನೇ ವರ್ಷ ಕುಯ್ಲು ಮಾಡಿದ್ರಲ್ಲ, ಎಷ್ಟು ಕಾಸು ಸಿಕ್ಕಿತ್ತು, ಎಷ್ಟು ಪಿಂಡಿ ಆಗಿತ್ತು? ಆಗ ಹಚ್ಚಿಗೆ ಬಂದಿಲ್ಲ ಮೊದಲನೇ ಸಲ, ಎರಡನೇ ಸಲಕ್ಕೆ ಬಂತು. ಒಂದೊಂದು ಸಲಕ್ಕೆ 50 ಪಿಂಡಿಯೇ ಬಂದಿತ್ತು. ಅಷ್ಟರ ಮಟ್ಟಿಗೆ ಬಂದಿತ್ತು. ಎಷ್ಟು ವರ್ಷ ಒಂದು ಅಂಬು ಈ ತರ ಇಟ್ಕೋಬಹುದು ನೀವು? ಇದು ಅಂಬು ಯಾವ ಕಾಯಿಲೆ ಬರ್ದವ್ರೆ ಸತಾ ಇರ್ತದೆ. ಸೀಮೆ ಗೊಬ್ಬರ ಹಾಕ ಕುಡ್ದು ಹೆಚ್ಚಾಗಿ ಜಲ್ದಿ ಹೋಗ್ಬಿಡ್ತದೆ. ಈ ಗೊಬ್ಬರ ಎಲ್ಲ ಎಷ್ಟು ದಿನ ಒಂದ್ಸಲ ಕೊಡ್ತೀರಿ? ನಾವು ಮೂರು ಟ್ರಿಪ್ ಕೊಡ್ತೀನಿ. ಯಾವಾಗ ಯಾವಾಗ? ಗೌರಿ ತಿಂಗಳಲ್ಲಿ ಒಂದು, ಮಾರ್ಚ್ ತಿಂಗಳಲ್ಲಿ, ಆಮೇಲೆ ಸಿಟ್ಟಿಲಿ ಅಂತ ಬ್ಯಾಚು ಮೂರು ಸಲ ಕೊಡ್ತೀನಿ ಗೊಬ್ಬರ. ಎಂಬೇನು ಎಲ್ಲ ನೀವು ಮಾಡ್ಕೊಡಿ? ನಾವೇ ಹೊಸದಾಗಿ ಎಂತ ಎಲ್ಲಿಂದ ತಂದಿಲ್ಲ ಪುನಃ? ಇಲ್ಲ ಇಲ್ಲ ಇಲ್ಲ. ಎಷ್ಟು ಹಳೆ ಗಿಡಗಳಿದೆ ನಿಮ್ಮ ತೋಟದಲ್ಲಿ ಈಗ? 800 ಗಿಡ ಇದೆ. ಎಷ್ಟು ಹಳೆ ಗಿಡಗಳಿದೆ? ಹಳೆ ಗಿಡವೆ ಎಲ್ಲವ ಎಲ್ಲವೂ ಅಷ್ಟೇ ಪೂರ್ತಿ. ಎಲ್ಲಕ್ಕೂ 30 ವರ್ಷ ಆಗಿದೆಯಾ? ಆಗದೆ ಆಗದೆ ಆಗದೆ 30. ಇದರಲ್ಲಿ ಏನು ರೋಗ ಈಗ ಏನು ಬರಲ್ಲ? ಯಾವ ರೋಗ ಬರೋದಿಲ್ಲ. ವರ್ಷಕ್ಕೊಂದ್ಸಲ ಚಕ್ಕೆ ಇಳಕ್ಸ್ಬೇಕು. ಏನ ಚಕ್ಕೆ ಇಳಕ್ಸೋದು? ಗುಂಡಿ ಹೊಡೆದು ಚಳಿಗೆ ಬಿಡ್ಬೇಕು. ಬಿಟ್ಬಿಟ್ಟು ಅದಕ್ಕೆ ಗುಂಡಿ ಒಳಕ್ಕೆ ಅಗಳಿಸಿ ಆಮೇಲೆ ಮಣ್ಣು ಎಳ್ದು ಆಮೇಲೆ ಗೊಬ್ಬರ ಹಾಕಿ ಆಮೇಲೆ ನೀರು ಕೊಡಬೇಕು. ಆಮೇಲೆ ಕುಡಿ ಕಟ್ಟಾಕೊಂಡು ಹೋಗ್ಬೇಕು ಮೊದ್ಲುಕೂ ತಿಂಗಳಿಗೊಂದ್ಸಲಿ. ಆ ಥರ ಕೆಲಸ ಎಲ್ಲ ನೀವೇ ಮಾಡ್ತೀರಿ? ಆಳು ಕಟ್ಟಿ ಮಾಡಿಸ್ತೀನಿ. ಅಂದ್ರೆ 30 ವರ್ಷ ನೀವೆಲ್ಲ ಕಲ್ತ್ರಿ? ಮಾಡಿದ್ವಿ ಇದ, ನಾವೇ ಹೇಳ್ತಿದ್ದೀವಿ ಇದ. ಈ ಅಡಿಕೆ ಎಲ್ಲಿಂದ ತಂದ್ರಿ? ಇದು ಬಸಾಪಣ್ಣದಿಂದ ಹೇಳಿದ್ರಲ್ಲ. ನೀವೇ ಸಸಿ ತಂದು ಹಾಕಿದ್ದು? ಸಸಿ ತಂದೆ ಚಟ್ಟೆ ಕೊಟ್ಟಿದ್ರು ನಮ್ಮ ಐನರು, ಆಮ್ಗಾರ್ ಕೃಷ್ಣಮೂರ್ತಿ ಐನರು ಅಂತ ಪುಕ್ಸಟ್ಟೆ ಕೊಟ್ರು. 1 ರೂಪಾಯಿನೂ ತಗೊಂಡೆ. ಎಷ್ಟು ಸಸಿ? ಇಲ್ಲಿ 800 ಸಸಿ ಕೊಟ್ಟಿದ್ರು ಅವರು. ತಳಿ ಯಾವ್ದು ಅಂತ ಗೊತ್ತಿಲ್ಲ. ನಮ್ಮ ಸಳಾನೆ ನಾಟಿ. ಈಗ ಇದ್ರ ಹೆಂಗೆ ಅಡಿಕೆ ಮರಗಳ ನಿರ್ವಹಣೆ? ಹೆಂಗೆ ಅಡಿಕೆ ಮರಕ್ಕೆ ಯಾವ ಕಾಯಿಲು ಬರ್ದಂಗೆ ಸೀಮೆ ಗೊಬ್ಬರ ಕೊಡಕದು, ಮನೆ ಗೊಬ್ಬರ ಹಾಕ್ಬೇಕು, ಬೇಕಾದ್ರೆ ಮಣ್ಣು ಹಾಕ್ಬೋದು, ಬೇರೆ ಹಾಕಕ್ಕೂ. ಈಗ ವಿಳ್ಯದೆಲೆನ ನೀವು ಅಡಿಕೆ ಮರಗಳಿಗೆ ಹಬ್ಸಿದಿರಿ, ಪ್ರತ್ಯೇಕವಾಗಿ ಏನು ಗೊಬ್ಬರ ಕೊಡೋದಿಲ್ಲ ವಿಳ್ಯದೆಲೆಗೆ ಅಲ್ವಾ? ಮನೆ ಗೊಬ್ಬರ ಹಾಕ್ತೀರಾ? ಹಾಕ್ತೀನಿ. ಇದಕ್ಕೆ ಬೇರೆ ಅದಕ್ಕೆ ಬೇರೆ ಲೆಕ್ಕ? ಎಲ್ಲ ಎಲ್ಲ ಒಂದೇ ಸಲ ಕೊಡ್ತೀವಲ್ಲ. ಅಡಿಕೆ ಮರ ಎಷ್ಟು ಬರುತ್ತೆ ಸರಾಸರಿ ಒಂದು ಮರದಲ್ಲಿ ಇಳುವರಿ? ಅದೇ ಈಗ 800 ಮರದೇನೆ ಒಂದು 100 ಕ್ವಿಂಟಲ್ ಅಡಿಕೆ ಆಯ್ತದೆ ನಮ್ದು. ನೀವೇ ಮಾಡ್ತೀರಿ? ನಾವೇ ಮಾಡ್ತೀವಿ. ನೀವೇ ಕುಯ್ಸೋದು ಬೇಯಿಸೋದು ಎಲ್ಲ ನಮ್ದೇ. ಹೇಳಿ ಹೆಂಗ್ ಮಾಡ್ಬೇಕದು? ಅದ ಚಡುಕ್ತೀವಿ, ಆಮೇಲೆ ಗೋಟ್ ಬೇರೆ, ಕಳಿ ಬೇರೆ, ಎಡಿಸ್ತೀವಿ ಎಣ್ಣಾಳ ಕೈಲಿ, ಆಮೇಲೆ ಬೇಸ್ ಹಾಕ್ತೀವಿ, ಆಮೇಲೆ ಬಣ್ಣ ಕಟ್ತೀವಿ. ಬಣ್ಣ ಕಟ್ಬಿಟ್ಟು ನಾವು ಮಾರ್ಕೆಟ್ಗೆ ಹಾಕ್ತೀವಿ. ಹಸಿ ಕಾಯಿ ಮಾರೋದು ಒಳ್ಳೇದು ಹಿಂಗ್ ಬೇಯಿಸಿ ಮಾಡೋದು? ಬೇಯಿಸಿ ಮಾರ್ಬೇಕು, ಬೇಯಿಸಿ ಮಾರ್ಬೇಕು. ಹಸಿ ಅಡಿಕೆ ಕೊಟ್ರೆ ಸುಖವಾಗೋದಿಲ್ಲ. ಏನ್ ರೇಟ್ ಸಿಕ್ಕಿತ್ತು? ಯಾವ ಇದಕ್ಕೆ ಬಂತು ನಿಮ್ಮ ಅಡಿಕೆ? ನಮ್ದು ಈ ವರ್ಷ 42ರಲ್ಲೂ ಆಯ್ತು. 42ರಲ್ಲೇ ಕೊಟ್ಟು ಸರ್ಕು 50,000 ಕೊಟ್ಟು ಆ ತರ ನಡೀತದೆ ವ್ಯಾಪಾರ. ವ್ಯಾಪಾರ ಬಂದಂಗೆ ಏನ್ ಮಾಡ್ಬೇಕು? ಅದ ಒಂದ್ಗಳಿಗೆ ಒಂಥರ ಆಯ್ತದಲ್ಲ. ಅಂದ್ರೆ ನೀವು ಕೃಷಿ ಜೊತೆಗೆ ವ್ಯಾಪಾರನೂ ತಿಳ್ಕೊಂಡ್ರಿ ಹೆಂಗೆ ಏನು ಅಂತ? ನಾವಿವ ಇದೇ ಕಸ್ಮಲ್ಲ ಬೇರೆ ಅಡಿಕೆನೂ ತಗೊಂಡು ಮಾರೋದು ಉಂಟು ಉಂಟು. ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ಈ ತರ ಮಾಡಿ? ನಿಮ್ದಲ್ಲದೆ ಬೇರೆ ಎಷ್ಟು ತಗೋತೀರಿ ನೀವು? ನಾವು ಸುಮಾರು ಹೆಚ್ಚಿಗೆ ಒಂದು 5-6 ಲಕ್ಷ ರೂಪಾಯಿ ಮಟ್ಟ ಮಾಡ್ಕೋತೀವಿ. ಹೌದಾ? ಬೇರೆ ಅಡಿಕೆನೂ ತಗೊಂಡು ನೀವೇ ಬೇಯಿಸಿ ಮಾರಾಟ ಮಾಡ್ತೀವಿ. ಮಕ್ಕಳುಗಳು ಇದೇ ಕಸ್ಬು? ಇದೇ ಕಸ್ಬು. ಈಗ ಹೆಂಗನ್ಸುತ್ತೆ 80 ವರ್ಷ ಆಗಿದೆ ಈಗ ಒಂಥರ ಖುಷಿ? ಈಗ ನಮ್ಗೆ ಆನಂದ, ಯಾಕೆಂದ್ರೆ ಯಾರು ಬರಕಲ್ಲ ಯಾರು ಹೋಗಲ್ಲ, ಎಲ್ಲ ಸಾಲ ಜಿಲ್ಲ ಎಲ್ಲಾನು ತೀರ್ಸ್ಕೊಬಿಟ್ಟು ನೀರೊಳಗೆ ಮಕ್ಕಳು ತಾವು ಮನೆ ಮಾಡ್ಕೊಂಡ್ರಿ, ಮದುವೆ ಮಕ್ಕಳೆಲ್ಲ ಸುಖವಾಗಿದ್ದಾರೆ? ಸುಖವಾಗಿವ್ರೆ. ಈಗ ನಿಮ್ ಕಿರಿ ಮಗ ರವಿ ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಾತಾಡ್ಸಿ ರವಿ ಹೇಳಿ. ತಂದೆಯವರು? ಸರ್ ನಮ್ಮ ತಂದೆನೇ ಎಲ್ಲಾನು ಮಾಡಿರೋದು. ನಮ್ದೇನು ಇಲ್ಲ ಪಾಪ, ಅವರೇ ಎಲ್ಲಾನು ನಮ್ಮ ಪಾಪ ಇದ್ ಮಾಡಿ ಮಾಡವ್ರೆ ಎಲ್ಲಾನು. ಒಂಥರ ಬರಿಗೈಲಿ ಊರಿಗೆ ಬಂದವರು ಅಲ್ವಾ? ನಮ್ಮ ತಾತಂದು ಏನು ಇಲ್ಲ, ಒಂದು 10 ಕುಂಟೆ ಏನೋ ಸೈಟ್ ಇತ್ತು ಅಷ್ಟೇ. ಅಷ್ಟು ಬಿಟ್ರೆನೆಲ್ಲ ನಮ್ಮ ತಂದೆ ಸಂಪಾದನೆ ಮಾಡಿದೆ. ಅವರು ಭಾರಿ ಬಡತನದಿಂದ ಬಂದು ಗಂಡರ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಮಾಡಿರೋದು ಸರ್. ಏನು ವಿದ್ಯಾಭ್ಯಾಸ ಮಾಡಿದ್ರಿ ನೀವು? ಸರ್ ನಾವು ಅದೇ SLC ಗಂಟ ಓದಿರೋದು ಅಷ್ಟೇ. ನಾವು ರೈತರೇ. 1992ರಲ್ಲೇ ಬಿಟ್ಬಿಟ್ಟು ನಾವೇ ತೋಟಕ್ಕೆ ನೀರು ಪರ ಹೊಡೆಯೋಕೆ ನಮ್ಮ ತಂದೆಯವರೇ ಇದು ಮಾಡಿಕೊಂಡ್ರು. ಹಸುಗಳು ಎಮ್ಮೆಗಳು ಇದ್ದವು, ಅವೆಲ್ಲನು ನೋಡ್ಕೊಂಡು ತೋಟಕ್ಕೆ ನೀರು ಹೊಡೆಯೋದು. ಸರ್ ಬರೀ ನೀರು ಹೊಡಿತಿದ್ದವು ಸಿಮೆಂಟ್ ಮೋಟ್ರಲ್ಲ, ನೀರು ಕಾಲುವೆ ಕಡಿಮೆ ಇತ್ತು. ಆಮೇಲೆ ಇಚ್ಚೀಚೆಗೆ ಬೋರ್ ಹಾಕಿಸ್ಕೊಂಡಿದ್ದು. ಬೋರ್ ಹಾಕಿಸ್ಕೊಂಡ್ಮೇಲೆ ಸ್ವಲ್ಪ ಕೆಲಸ ಸುಲಭ ಆಯ್ತು. ಸುಲಭ ಆಯ್ತು ಸರ್. ನೀರು ಬತ್ತು, ನೀರು 2.2 ಚೆನ್ನಾಗಿ ಬಂದೈತೆ ನೀರು. ಈಗ ನೀವಿಬ್ರು ಗಂಡ್ಮಕ್ಳು, ನೀವು ನಿಮ್ಮ ಅಣ್ಣ, ಇಬ್ಬರೂ ಈ ತೋಟದಲ್ಲೇ ಇದೀರಿ, ಆರಾಮಾಗಿ ಬದುಕು ನಡೆಸಬಹುದಾ? ಮಾಡಬಹುದು, ಮಾಡಬಹುದು ಸರ್. ಹೇಳಿ, ವಿಳ್ಯದೆಲೆ ಎಲ್ಲ ನೀವೇ ಎಲ್ಲ ಕುಯಿಲ್ ಮಾಡ್ಕೊಂಡು ಮಾರುಕಟ್ಟೆಗೆಲ್ಲ ರೆಡಿ ಮಾಡ್ತೀರಾ ಹೆಂಗೆ? ಇವ್ರು ಸರ್, ನಾವಂತೂ ಕುಯ್ಯಲ್ಲ, ಬೇರೆ ಕಲ್ಲು ಕೊಟ್ಟು ಕೂಸ್ತೀವಿ. ನಾವು ನೀರು, ಗೊಬ್ಬರ, ನೀರು ಹೊಡಿತೀವಿ. ಗೊಬ್ಬರ ಏನೆಲ್ಲ ಕೊಡ್ಬೇಕು? ಅದೇ ಏನೇ ಬೇಡ, ಮಾಮೂಲಿ ಮನೆ ಗೊಬ್ಬರನೇ ಜಾಸ್ತಿ ಹಾಕೋದು. ನಮ್ಮ ತಂದೆ ಸೀಮೆ ಗೊಬ್ಬರ ಜಾಸ್ತಿ ಯೂಸ್ ಮಾಡಲ್ಲ. ಏನು ಅವ್ರು ಹೇಳ್ದಂಗೆ ನೀವು ಮಾಡ್ತೀರಾ? ಅವ್ರು ನಾವು ಏನು ಹೇಳ್ತಾರೆ ನಮ್ಮ ತಂದೆ ಅದೇ ಸರ್ ನಾವು ಮಾಡೋದು. ಎಲ್ಲ ಅವರೇ ಗುರು? ಹಾಂ, ಅವರೇ ಸರ್. ತೋಟದಲ್ಲಿ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಅಪ್ಪ ಮಗ ಇರ್ತೀರಾ ಇಲ್ಲಿ? ಸರ್, ನಾವು ಕರೆಂಟು ಬಂದಾಗ ನೀವು ಒಳಗೆ ಇದ್ದೇ ಇರ್ತೀವಿ. ಒಂದು ಮೋಸ್ಟ್ಲಿ ಒಂದು 5 ಅವರು ಇರ್ತೀವಿ, ಇಲ್ಲ ಅಂದ್ರೆ ನಾನಂತೂ ಒಂದು 10-20 ಸಲ ಬಂದು ಹೋಯ್ತೀನಿ ಸರ್. ತೋಟದ್ರೆ ಹೆಂಗೆ ನಿರ್ವಹಣೆ ಮಾಡ್ತಾ ಇರ್ಬೇಕಾಗತ್ತೆ? ಮಾಡ್ಬೇಕು ಸರ್, ನೀರು ಅದಕ್ಕೆ ಏನಿಲ್ಲ, ಒಂಚೂರು ಗೊಬ್ಬರ ಕಡಿಮೆ ಇರೋ ನೀರು ಪ್ರತಿ ಇದು ಹೊಡಿಬೇಕು ಸರ್. ಏನು ರೋಗ ಈಗ ಏನ್ ಬರಲ್ಲ, ಎಂತದ ಕಾಯಿಲೆ ಬಂದಿಲ್ಲ ಸರ್ ನಮ್ಮ ತೋಟದಲ್ಲಿ. ವಿಳ್ಯದೆಲೆ ಯಾವ ಮಾರ್ಕೆಟ್ಗೆ ಹೋಗುತ್ತೆ ನಿಮ್ದು? ಸರ್, ಎಲ್ಲ ತಗ ಹೋಯ್ತದೆ, ಕ್ಯಾರನಗರ, ಪ್ರಿಯಾಪಟ್ಟಣ, ಬೆಟ್ಟದಪುರ, ಎಲ್ಲೆಲ್ಲ ಸಿಕ್ತಾ ಅಲ್ಲಿಗೆಲ್ಲ ಹೋಯ್ತಾರೆ. ಹಾಸನ, ಚಂದ್ರಾಯಪಟ್ಟಣ, ಎಲ್ಲ ತಗ ಕಳಿಸ್ತಾರೆ. ಎಲ್ಲ ಕುಯ್ಕೊಂಡು ಅವರೇ ತಗೊಂಡು, ಅವರೇ ತಗೊಂಡು ಹೋಯ್ತಾರೆ. ಆಮೇಲೆ ನಿಮ್ಮೊಳಗೆ ಕುಯ್ಕೊಂಡು ಅವರೇ ಪಿಂಡಿ ಕಟ್ಕೊಂಡು ತಗೊಂಡೋಯ್ತಾರೆ ಸರ್. ಹಳೆ ಸಸಿಗಳನ್ನೆಲ್ಲ ತೆಗೆದು ಹೊಸ ಸಸಿಗಳು ಮಾಡೋದು ಅದೆಲ್ಲ ಗೊತ್ತಾ ನಿಮಗೆ? ಅದು ನಡ್ಕೋಬೋದು ಸರ್, ಬೇಕಾದ್ರೆ 4 ಮಧ್ಯಕ್ಕೆ ತಿರ್ಗಾ ನಡ್ಕೋಬೋದು. ನಾವೇ ಎಳಿಸ್ಕೋಬೇಕು ಬೋಟಲ್ಲಿ, ಅದ ಅಡಿಕೆ ಒಗ್ಗ ಹೂದಿ ಎಳಿಸ್ಕೋಬೇಕು. ಸೊಸಿನೂ ನಾವು ಹಸಿ ಎಳಿಸ್ಕೊಂಡಿದ್ವಿ. ಈಗ ನಾವು ಮ್ಯಾಗಡಿಗೆ ಮಾಡಿರೋದ್ರೆ ನಾವೇ ಎಳಿಸ್ಕೊಂಡಿರೋದು ಸರ್. ಹೌದಾ? ಎಷ್ಟು ಹತ್ರ ಮಾಡಿಸ್ಕೊಂಡಿದ್ದೀರಾ ನೀವು? ಸರ್, ನಾವು ಒಟ್ಟು 2 ಇಬ್ಬರಿಂದ ನಿಮ್ಮೊಳಗೆ ಅಲ್ಲವೇ ಸರ್ 1100 ಸೊಸಿ ನೆಟ್ಟಿದ್ವಿ. ಹೌದಾ? ಹೊಸದಿ ಪುನಃ ಎಷ್ಟು ವರ್ಷ? ಅದು ಸರ್ 2 ವರ್ಷದ್ದು. ನಮ್ಮ ಅಣ್ಣಂದು 1 ವರ್ಷ ಮುಂದೆ ಸರ್, 3 ವರ್ಷ. ನಂದು 2 ವರ್ಷ. ಅದಿನ್ನೂ ಫಲ ಬಿಡ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಸರ್? ಬೇಕು ಒಂದು 5 ವರ್ಷ ಬೇಕು ಸರ್. ಆಮೇಲೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇದೀರಿ? ಒಟ್ಟು ನಾವೆಲ್ಲ ಪೂರ್ತಿ ಸರ್, ನಮ್ಮ ಇದಕ್ಕೆಲ್ಲ ಪೂರ್ತಿ ಅಡಿಕೆ ಗಿಡನೇ ನೆಟ್ಟಿರೋದು, ಅಡಿಕೆ, ತೆಂಗು. ಇನ್ನೇನು ಮಾಡಿದ್ರೆ ತೆಂಗು ಎಷ್ಟಿದೆ ತೆಂಗು ಮರಗಳು ಸರ್? ತೆಂಗಿನ ಮರ ಎಲ್ಲ ಒಂದು 80 ಇರ್ಬೋದು ಸರ್. ಏನು ಸರಾಸರಿ ಇಳುವರಿ ಅದು ಸರ್? ತೆಂಗಿನಕಾಯಿ ಬಿಡ್ತೈತೆ. ನಾವು ಅಂದರೆ ಮಾರೋದಿಲ್ಲ ಪಾಪ, ಆಳ್ಗೊಳಗೆ ಕಾಳ್ಗೊಳಗೆ ನಮಗೆ ಯೂಜ್ಗೆ ಆಯ್ತದೆ. ನಾವೇನು ಸ್ವಂತ ದುಡ್ಮ ನಮ್ಮ ಅಕ್ತಿರ್ಗೆ, ಅವ್ರ ಮದುವೆ ಪದವೆ ಮಾಡೋರ್ಗೆ, ನಮ್ಮ ಅಕ್ಕ ತೆಂಗದರ ಮನೆಯವ್ರಿಗೆ ಕೊಡ್ತಾ ಇದೀವಿ ಸರ್. ಜಾಸ್ತಿ ಏನು ಬರಲ್ಲ ಅದರಿಂದ? ಜಾಸ್ತಿ ಏನು ನಾವು ಇದು ಮಾಡೋದಿಲ್ಲ, ಮಾರೋದಿಲ್ಲ ಸರ್. ಆಳು ಕಾಳಿಗೆ ಕೊಡ್ತಾ ಇರ್ತೀವಲ್ಲ, ಪ್ರತಿಯೊಂದು ಆಳುಗೂ ಕೊಡ್ತೀವಿ ಸರ್. ಅಲ್ಲ, ಮಾರಾಟ ಆಗೋಷ್ಟು ಇಳುವರಿ ಇಲ್ವಾ? ಏ, ಮಾರೋದಿಲ್ಲ ಸರ್. ನಾವೀಗ ಯಾರೇ ಒಂದು ಅಡಿಕೆ ಎಡಿಯಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡ್ತಾ ಇರ್ತೀವಲ್ಲ, ಒಂದೇ ನಾವು ಇದು ಮಾಡೋದಿಲ್ಲ ಸರ್. ಒಂದು ಬಾಳೆಗೊನೆಯಲ್ಲಿ ಒಂದು ಏನೇಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಸರ್ ನಾವು. ಏನಿದ್ರು ಇಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಮ್ಮ ಕೆಲ್ಸಕ್ಕೆ ಬರೋಂತಾರ ನಾವು ಕೊಡದೆ ಸರ್. ನಾವು ಈಗ ಎಷ್ಟಿದೆ ಬಾಳೆ, ಎಷ್ಟು ಹಾಕಿದ್ರಿ ನೀವು ಸರ್? 500 ಬಡ್ಡೆ ಹಾಕಿದೆ. 500 ಬಡ್ಡೆಲಿ ನಿಮ್ಮೊಳಗೆ ಹೋದ ತಿಂಗಳ ನಿಮ್ಗೆ ಒಂದು 50 ಗೊನೆ ಫ್ರೀ ಕೊಟ್ಟಂಗೆ ಆಗೈತೆ ಕಾರ್ಯಕ್ಕೆ. ಅವ್ರು ಅಂದ್ರೆ ನಮ್ಮ ಕೆಲ್ಸಕ್ಕೆ ಬರೋ ಆತ್ಮದವ್ರಿಗೆ ನಾವು ಕೊಡ್ತಾ ಇದೀವಿ ಸರ್. ಆತ್ಮೀಯರಿಗೆ ಕೊಡ್ತೀವಿ, ಆತ್ಮೀಯರು ಕೊಡ್ತಾ ಇದೀವಿ. ಗೊಬ್ಬರ ಎಲ್ಲ ಎಲ್ಲಿಂದ ತರ್ತೀರಿ ಈಗ ನೀವು? ಸೀಮೆ ಗೊಬ್ಬರ ಹಾಕಲ್ಲ ಅಂದ್ರಿ, ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಬೇಕು ಸರ್. ತಿಪ್ಪೆಗಳ ತಗೋತೀವಿ ರೈತರು ತವೆ, ಅದ ತಂದು ನಾವಿಲ್ಲಿ ತುಂಬಿಸ್ಕೊಂಡು ಹಾಕೋತೀವಿ. ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ತಂದ್ಬಿಟ್ಟು ತುಂಬಿಸ್ಕೊಂಡು ಹಾಕೋತೀವಿ ಸರ್. ಒಂದು ಗಿಡಕ್ಕೆ ವರ್ಷಕ್ಕೆ ಎಷ್ಟು ಸಲ ಎಷ್ಟು ಬೇಕಾಗುತ್ತೆ ಗೊಬ್ಬರ ಸರ್? ಗೊಬ್ಬರ ಹೆಂಗ್ಯಾರು ಒಂದು 2 ಪುಟ್ಟಿ ಅಂದ್ರೆ ಹತ್ತು ಅಂದ್ರೆ ಒಂದು 25 ಕೆಜಿ ನಾವು ಹಾಕ್ತೀವಿ ಸರ್ ಒಂದು ಗಿಡಕ್ಕೆ. 25 ಕೆಜಿ ಮನೆ ಗೊಬ್ಬರ ಗ್ಯಾರಂಟಿ ಸರ್. ನೀರು ಹೆಂಗ್ ಹಾಯ್ಸೋದು? ನೀರು ಗುಣಿ ಗಿಡಿದ್ವಿ ಸರ್, 100 ಅಡಿ ಪೈಪಲ್ಲೇ, 1.5 ಇಂಚ್ ಪೈಪಲ್ಲೇ ಎಲೆ ಹಂಗೆ ಹಿಡಿಯಂಗೆ ಗುಣಿಗೆ ರೌಂಡ್ ಮಾರ್ಕ್ ಮಾಡಿ ಹಿಡಿಯೋದು ಗುಣಿ ತೀರಿಸ್ಕೊಂಡು. ಎರಡು ಬಿಂದಿಗೆ 3 ಬಿಂದಿಗೆ ಹಿಡಿ ಇಲ್ಲ ಸರ್, 10 ಅವ್ರಿಗೆ ಹಿಡಿತ ಸರ್. 10 ಅವ್ರಿಗೆ ಹಿಡಿಯೋತರ? 10 ಅವ್ರಿಗೆ ಹಿಡಿಯೋತರ? ಎರಡು ದಿನ ಹೊಡಿತ ಸರ್. ಮೂರು ಪೈಪಲ್ಲಿ. ಹೌದಾ? ಒಟ್ಟಿನಲ್ಲಿ ಆರಾಮಾಗಿ ಬದುಕು ಮಾಡ್ಕೋಬಹುದು. ಮಾಡ್ಕೋಬಹುದು ಸರ್. ಒಟ್ಟಿನಲ್ಲಿ ಎಲ್ಲ ಅವ್ರು ನಮ್ಮ ತಂದೆಯವ್ರು ಏನ್ ಮಾಡ್ತಾವ್ರ ಅದೇ ಸರ್. ಮಕ್ಕಳು ಸರ್? ನನ್ಗಿಬ್ರು ಮಕ್ಕಳು, ಗಂಡ್ ಮಕ್ಳು. ಓದ್ತಾ ಇದಾರ ಸರ್? ಓದ್ತಾ ಇದಾರೆ. ಆರಾಮಾಗಿದ್ರಿ ನೀವು, ನಿಮ್ಮ ಅಣ್ಣ? ಅವ್ರ ಹೆಸರೇನು? ದಿನೇಶ ಅಂತ. ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ತೋಟದಲ್ಲಿ ನೀವು? ಸರ್, ಮಾಡ್ತೀವಿ ಒಟ್ಟಿನಲ್ಲಿ ಒಂದು 5-5 ಗಂಟೆ 4 ಗಂಟೆ ಎಲ್ಲಾರು ಇರ್ತೀವಿ. ಕರೆಂಟ್ ಇದ್ದಾಗ ಮಾತ್ರ ಬ್ಯಾಸ್ಕೆಲ್ ಅಂತ ನಾವೆಲ್ಲ ಹೋಗೋದಿಲ್ಲ ಸರ್. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಇದಾದ್ರೆ ಬ್ಯಾಸ್ಕೆಲ್ ಮಾತ್ರ ಎನಿ ಟೈಮ್ ಇಲ್ಲಿದ್ದೇ ಇರ್ತೀವಿ, ನೀರು ಹೊಡಿಲೇಬೇಕು. ಅಪ್ಪಾರ ಇರ್ತಾರೆ, ಮಕ್ಕಳು ನಾವಾರ ಇರ್ತೀವಿ, ನಮ್ಮ ಮಕ್ಕಳು ಸಣ್ಣ ಮಕ್ಕಳುಗಳು ಸ್ವಲ್ಪ ಸಹಿತ ಬರ್ತವೆ. ಒಟ್ಟು ಅನುಕೂಲ ಆಗಿದೆ ಕುಟುಂಬಕ್ಕೆ. ಒಳ್ಳೇದಾಗಿದೆ ಸರ್. ಅಥವಾ ಆಟ ಮಾಡಿದ್ರೆ ನಾವು ಇಲ್ಲ ಕೈಯಲ್ಲ ಸರ್. ಈಗ ತಮ್ಮಯ್ಯ ಅವರೇ, ನೀವೊಂದು ಮಾತು ಹೇಳಿದ್ರಿ, ಒಂದು ಗೊಬ್ಬರಕ್ಕೆ 70,000 ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ನಿಧಾನಕ್ಕೆ. ಅದರದ್ದು ಸ್ವಾಮಿ 4,100 ರೂಪಾಯಿ ಬೀಳ್ತದೆ ಒಂದು ಟ್ರ್ಯಾಕ್ಟ್ರು. ನಾವು 13-15 ಟ್ರ್ಯಾಕ್ಟ್ರು ಗೊಬ್ಬರ ಹೊಡಿತೀವಿ ಒಂದು ವರ್ಷಕ್ಕೆ. 16 ಟ್ರ್ಯಾಕ್ಟ್ರ್ ಕಮ್ಮಿ ಹೊಡೆಯೋದೇ ಇಲ್ಲ. ಅದು ಹಾಕಿ ಮೊಟ್ಟೆ ಎಲ್ಲ ದುಡ್ಡು ಹಚ್ಚಿ 1.5 ಲಕ್ಷ ರೂಪಾಯಿ 1 ಎಕ್ರೆಗೆ ಖರ್ಚಾಯ್ತದೆ. ಅಷ್ಟು ಮಾಡಿದ್ರೆ ನಮಗೆ ದೇವರು ಒಳ್ಳೇದಾಗ ಕೊಡ್ತದೆ. ಹಳ್ಳಿಯಿಂದ ಹೊಡಿತೀನಿ ಗೊಬ್ಬರ, ಕೆಲ್ಲಾಪುರ, ಸಾಲಿರಮ್ಮ, ಆಮೇಲೆ ವನನಹಳ್ಳಿ, ತಿಪ್ಪೂರಿಂದ ಹೇರಿದ್ದೀನಿ. ತಿಪ್ಪೂರಿಂದ ಗೊಬ್ಬರ ಏರಿ ಮುಂಚೆನೆ ಹೇಳಿರ್ತೀರ ಅವ್ರಿಗೆ ಬೇಕು ಅಂತ. ಈ ದುಡ್ಡು ಕೊಟ್ಕೊಟ್ ಬರ್ತೀನಿ, ಆಮೇಲೆ ತುಂಬ್ಕೋ ಬರ್ತೀವಿ ಟ್ರ್ಯಾಕ್ಟ್ರಲ್ಲಿ ತುಂಬ್ಕೋ ಬರೋದು. ತಿಪ್ಪೂರಿಂದ ಹಿಡ್ತೀನಿ ನಾನು, ದುಡ್ಡು ಕೊಟ್ಬಿಟ್ಟೆ ತುಂಬ್ಕೋ ಬರೋದು. ತಿಪ್ಪೂರಿಂದ ಹಿಡ್ತೀನಿ ನಾನು. ಅಲ್ಲ, ಈ ವರ್ಷ ವರ್ಷಕ್ಕೂ ಗೊಬ್ಬರಕ್ಕೆ ಹಾಕುವ ಖರ್ಚು ಕಡಿಮೆ ಆಗ್ತಿದ್ಯೋ ಜಾಸ್ತಿ ಆಗ್ತಿದ್ಯೋ? ಜಾಸ್ತಿ ಆಯ್ತು, ಈ ವರ್ಷ 3,000 ತೆಗಿತಿದ್ದ, ಈ ವರ್ಷ 4,100 ಆಯ್ತು. ಇಲ್ಲಿ ತರೋದಕ್ಕೆ ಹಾಕೋದಕ್ಕೆ 5,000 ರೂಪಾಯಿ ಬಿಡ್ತದೆ. ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಅಷ್ಟು ಹಾಕ್ಲೇಬೇಕು. ಹಾಕದೆ ಸಾಲಾದ್ರೂ ಹಾಕ್ಬಿಡೋದೆ ನಾನು. ಬೇಕಾದ್ರೆ ಅದು ಕೊಡೋದು, ಆಮೇಲೆ ಅವ್ನು ಕೊಡ್ತಾಳೆ. ಹಾಕದ್ ಮಾತ್ರ ಅದು ಎಷ್ಟಾರು ಆಗ್ಲಿ ತಂದು ನಾನು ಹಾಕದೆ. ಭೂಮಿ ತಾಯಿಗಂತೂ ಆ ಲಕ್ಷ್ಮೀ ರೇವತಿ, ನಾವು ನಮ್ಮ ಮಕ್ಕಳು ಸುಖವಾಗಿರೋದು ಅದು ನಾವು ಇರ್ತಿತ್ತಿಲ್ಲ. ಭಾರಿ ಪಾಡ ಹತ್ಬಿಡವು, ಅವಳು ಅಬ್ಬಳೆ ನಮ್ಮ ಕಾಪಾಡ್ಕೊಂಡು ಹೋಯ್ತಾಳೆ. ಎಷ್ಟಾರು ತಿನ್ಲಿ ಬಿಡಿ, ನಮ್ಗೊಂದೇ ಲಕ್ಷ ಉಳ್ಕೊಳ್ಳಿ ಸಾಕು. ಆ ಥರ ಆಗಿರೋದು ಉಂಟಾ? ಆಗ್ಯದೆ ಆಗ್ಯದೆ. ಸ್ವಲ್ಪ ಕೈ ಕಚ್ಚಿರೋ, ಕೈನೂ ಕಚ್ಚದೆ ಮೊದಲು ಪಟ್ಟು, ಈಗ ಕಚ್ಚಾಗಲ್ಲ. ಮೊದಲು ಕಣ್ಣರ ಮನೆ ಸಾಲ ತಂದು ಹೇರ್ಕೊಂಡು ಆಮೇಲೆ ಸುಖ ಬತ್ತು ಅದರಲ್ಲಿ. ಈಗೇನು ಸಾಲ ಆಗಿಲ್ಲ? ಇಲ್ಲ ಇಲ್ಲ, ಈಗ ಇನ್ನೂ ಒಂದು 3 ಲಕ್ಷದೇ, 3 ಲಕ್ಷ ಸಾಲದೇ. ಯಾಕೆ ನಾವೇ ಸುಳ್ಳು ಹೇಳೇನೆ, 3 ಲಕ್ಷದೇ. ಇರ್ಲಿ ಬಿಡಿ, ಈ ವರ್ಷ ಹೊಡೆದಾಕ್ತೀವಿ. ಈ ವರ್ಷ ಬೆಳಗ್ಗೆ ಬೆಳೆ ಬಂತು ಅಂದ್ರೆ ಆಯ್ತು, ಆಯ್ತದೆ. ಖರ್ಚು ಸಿಕ್ಕಾಪಟ್ಟೆ ಖರ್ಚು. ಈಗ ಒಂದು ವಾರದಿಂದಲೇ ಹೆಚ್ಚಿಗೆ 65,000 ಕೊಟ್ಟಿನಿ. ಯಾತಕ್ಕೆ? ಗೊಬ್ಬರಕ್ಕೆ. ಗೊಬ್ಬರಕ್ಕೆ ಇನ್ನೊಂದು ಟ್ರಿಪ್ ಹೊಡೆದ್ರೆ ಅದೊಂದು 60. ಎಷ್ಟಾಗಲಿ ಕಷ್ಟ ಸುಖನ, ಗೊಬ್ಬರ ಅಂತೂ ಹಾಕಿ ಹಾಕ್ತೀವಿ. ಗೊಬ್ಬರ ಮಾತ್ರ ನಾನು ಯಾವತ್ತೂ ತೆಪ್ಪಿಲ್ಲ. ಎಷ್ಟಾರು ಆಗ್ಬೋದು, 10,000 ಆದ್ರೂ ತಂದು ಹಾಕದೆ. ಸೀಮೆ ಗೊಬ್ಬರ ವರ್ಷಕ್ಕೆ ಒಂದೇ ಸಲ ಕೊಡೋದು ನಾನು. ಈಗ ನಿಮ್ ತೋಟಕ್ಕೆ ಅವ್ರು ಇವರು ನೋಡಕ್ ಬರ್ತಾ ಇರ್ತಾರ? ಬರ್ತಾರೆ ಬರ್ತಾರೆ. ಏನಂತಾರೆ? ಹೇಳ್ತಾರೆ ಜನ ಇಲ್ಲರೇ ನಮ್ಮೂರೇ ಒಳ್ಳೆ ಚೆನ್ನಾಗ್ ಫಸಲದೆ ಒಳ್ಳೆ ಇದಾದೆ ಅಂತಾರೆ. ನಿಮ್ಗೆ ಯಾವತ್ತಾರು ಹಿಂಗ ಅನ್ಸಿತ್ತಾ ಈ ತರ ನಾನು ಮಾಡ್ಕೋತೀನಿ ಅಂತ? ಎಲ್ಲ ಸ್ವಾಮಿ ನಾವು ಯಾವ ಕನಸಂಗ್ ಕಂಡಿದ್ದೋ ಇದು ಆಯ್ತದೆ ಹೋಯ್ತದೆ ನಮ್ಗೆ ಅಂತ. ದುಡ್ಡು ಇಲ್ಲದೆ ಆ ಭೂಮಿ ನಮಗೆ ಸಿಕ್ಕಿರೋದು, ಕಂಡರ್ ಮನೆ ದುಡ್ಡು ತಂದು ಒಬ್ಬ ಐನವ್ರು ಕೊಟ್ಟು ಅವ್ರನ್ನ ಪಾದ ಗತಿ ಅವ್ರನ್ನ ಪೂಜೆ ಮಾಡ್ಬೇಕು ನಾನು. ಅಲ್ಲಿಂದ ಬೆಳೆಸ್ಕೊಂಡು ಹೋದ್ರಿ ನೀವು? ಅಲ್ಲಿಂದಲೇ ನಾವು. ಈಗ ನಿಮ್ಗೆ ಹೆಂಗ ಅನ್ಸುತ್ತೆ, ಈ ಇಬ್ರು ಮಕ್ಕಳು ಆರಾಮಾಗಿ ಇರೋ ಭೂಮಿನಲ್ಲಿ ಚೆನ್ನಾಗಿ ನೋಡ್ಕೊಂಡವ್ರೆ ಜೀವನ ನಡೆಸ್ಬೋದಾ? ಓ ಈಗ 10 ಆಳ್ಗೆ ಅನ್ನ ಹಾಕ್ಬೋದು ಅವರು, 10 ಆಳ್ಗೆ. ನೀವೀಗ ಎಷ್ಟು ಜನ ಆಳುಗಳನ್ನ ಇಟ್ಕೋತೀವಿ? ಈಗ ಬಿಡಿ ನಾವು ಡೈಲಿ ಬಿಟ್ಟಿನಿ ತೋಟಗೆ 2 ಆಳ. ಹೌದಾ? ಡೈಲಿ ಇಲ್ಲೇ. ಈಗೇನು ಬಾಳೆಗೊನೆ ತೆಂಗು ಎಲ್ಲ ಅವ್ರಿಗೆ ಕೊಡ್ತೀರಂತಲ್ಲ? ನಾವು ಕೊಟ್ಬಿಡೋದೆ ಸ್ವಲ್ಪ ಮದುವೆ ನೀವೇ ಕೇಳಿದ್ರು ನಮ್ಮ ಮದುವೆ ಕೊಡೋದೆ, ದುಡ್ಡು ಇಸ್ಕೊಳಕಲ್ಲ. ವಿಳ್ಯದೆಲ್ಲೂ ಕೊಡ್ತೀನಿ ನಾವು, ವಿಳ್ಯದೆಲ್ಲ ಹಂಗೆ ಕೊಡಕಲ್ಲ, 10 ರೂಪಾಯಲ್ಲಿ ಇಸ್ಕೊಂಡು ಕೊಡ್ತೀನಿ. ಆ ಥರ ಮಾಡ್ತೀರಿ? ಮಾಡ್ತೀನಿ. ಒಳ್ಳೆ ಖುಷಿ ಇದೆ ಒಟ್ಟಿನಲ್ಲಿ. ಖುಷಿ ಏನಂದ್ರೆ ಎಲ್ಲ ಶುಭ ಸಮಾರಂಭಗಳಲ್ಲೆಲ್ಲ ನಿಮ್ಮ ವಿಳ್ಯದೆಲೆ ಬೆಳಕೆ. ನಮಗೆ ಎಲ್ಲದರಲ್ಲೂ ಸುಖ ಕೊಟ್ಟನೆ ಲಕ್ಷ್ಮಿ. ಯಾರ್ಯಾರು ಮೋಸ ಮಾಡ್ಕೊಳ್ಳಿ, ಭೂಮಿ ತಾಯಿ ನಿಮ್ದವ್ರಿಗೆ ಭೂಮಿ ತಾಯಿ ಯಾರಿಗೂ ಅನ್ಯಾಯ ಮಾಡಕ್ಕಲ್ಲ. ನಾವು ಬೇಕಾದ್ರೆ 10 ಹಾಕಿದ್ರೆ ಅವಳು 25 ಕೊಡ್ತಾಳೆ. ಆ ತರ ಭೂಮಿ ಅವಳೇ, ಅವಳಿಂದ ಯಾರೂ ಚಡೋದಿಲ್ಲ ಭೂಮಿಯಿಂದ. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ, ಹೊಸದಾಗಿ ಈ ತರದ ಒಂದು ತೋಟ ಮಾಡ್ಬೇಕು ಅನ್ನೋರ್ಗೆ ಏನ್ ನಿಮ್ಮ? ಹೇಳ್ತೀನಿ, 2.5 ಅಡಿ ಹಳ ಹೊಡೀರಿ, 2.5 ಅಡಿ ಅಗಲ ತೆಗೀರಿ, 9 ಅಡಿ ನೈನ್ ಮಾಡಿ. ನಾನು ಹಾಕ್ಸಿದ್ದೀನಿ ಸುಮಾರು ಜನಕ್ಕೆ, ಸುಮಾರು ಕೆನಾರ್ ಕಡೆಗೆ ಸುಮಾರು ಜನಕ್ಕೆ ಹಾಕ್ಸಿದ್ದೀನಿ. ಸುಮಾರು ಜನ ಮಾಡ್ತಾ ಇದ್ದಾರೆ, ಮಾಡ್ತಾ ಅವ್ರೆ. ಸೊಸಿನೂ ಕೊಡ್ಸಿದ್ದೀನಿ ಬಸಪಟ್ಟಣದಿಂದಲೇ, 42 ರೂಪಾಯಿ ಒಂದು ಸೊಸಿ ಕೊಟ್ಟಿ ಹಾಕ್ಸಿದ್ದೀನಿ, ಸುಮಾರು ಜನಕ್ಕೆ ಹಾಕ್ಸಿದ್ದೀನಿ ಬಿಡಿ. ಅವರೆಲ್ಲ ನಿಮ್ಮ ಹೆಸರು ಹೇಳ್ತಾರೆ? ಹೇಳ್ತಾರೆ. ಈ ನಾಳಿಗೂ ಕೊಡ್ಬೇಕು ಅಂತ 1,000 ಸೊಸಿಯ ಅವ್ರಿಗೆ ಬಸಪಟ್ಟಣದಿಂದ, 42 ರೂಪಾಯಿ ತಗೊಂಡಿದ್ದೀನಿ. ಅಲ್ಲೆಲ್ಲಿ ನರ್ಸರಿ ಅಂತ ತರ್ತೀರಾ? ಅಲ್ಲ, ಅವರೇ ಮಾಡ್ತಾರೆ. ಹೆಪ್ಪನ್ ಸೊಸಿ 4 ಕೋಣಿ ಮಾರಿಸ್ತಾರೆ ಅವರು. ಅಲ್ಲೇ ಹೋಗಿ ತರೋದು ನೀವು? ಅಲ್ಲೇ. ಈಗೆಲ್ಲ ಸಸಿ ಇರೋದೆಲ್ಲ ಅಲ್ಲಿಂದ ತಂದಿದ್ದ? ಅಲ್ಲಿಂದಲೇ ಎಲ್ಲ ಪೂರ್ತಿ. ಅವ್ರೆ ನಾವು 1 ರೂಪಾಯಿ ಕೊಡ್ಲಿಲ್ಲ ಅವ್ರಿಗೆ, ನನಗೆ ಫ್ರೀ ಕೊಟ್ಟು. ಆ ಥರ ನಮಗಿದೊಂದು ಒಳ್ಳೇದು ಮಾಡಿಕೊಡ್ತು ಸ್ವಾಮಿ. ನಮಗೆ ಯಾರೇ ಮಾಡಲಿ ಸ್ವಾಮಿ ಭೂಮಿಗೆ, ಅವನು ಎಂಥ ದಡ್ಡ ಮಾಡಲಿ. ಹೆಡ್ಡ ಆರಂಭ ಮೊದಲೇ ಮ ಹೇಳಿರೆ, ಹೆಡ್ಡ ಆರಂಭ ಗೊಬ್ಬರದಲ್ಲ ಅಂತ. ಗೊಬ್ಬರ ಹಾಕ್ಬಿಟ್ರೆ ಹೆಡ್ನು ಬುದ್ಧಿವಂತ ಆಯ್ತಾನೆ. ಗೊಬ್ಬರ ಒಂದ್ ಸರಿಯಾಗಿ ಹಾಕಿದ್ರೆ ಹಾಕಿದ್ರಿ ಹೆಂಗ್ ಬೇಕಾದ್ರು ಸರಿ, ಅವ್ನ್ ಬುದ್ಧಿನೂ ಬೇಡ ಜಿದ್ದಿನೂ ಬೇಡ, ಆ ಲಕ್ಷ್ಮಿ ಕೊಟ್ಟೇ ಬಿಡ್ತಾಳೆ ಗೊಬ್ಬರ ಬೇಕಾಗಿರೋದ. ಅದಕ್ಕೆ ಈ ಅಡಿಕೆ ಎಲ್ಲ ಮಾಡೋದೆಲ್ಲ ಹೊರಗಡೆಯಿಂದ ತಗೊಳ್ತೀನಿ ಅಂತೆಲ್ಲ ಹೇಳಿದ್ರಲ್ಲ, ಆತರ ಎಷ್ಟು ವರ್ಷದಿಂದ ವಹಿವಾಟು ಮಾಡ್ತಾ ಇದ್ರಿ? ಸುಮಾರು ನಾವು ನಂದು ಉಳ್ಳೇದಲ್ಲದೆ ಜಾಸ್ತಿ ನಂದು ವ್ಯಾಪಾರ ಗೋಣಿಕೊಪ್ಪಲು ವೀರಜಪೇಟೆ ಸುಮಾರು ಕಡೆಗೆ ಬಿಟ್ಟಿಬಿಡಿ ನಾನು ವಿಳ್ಳೆದೆಲೆ, ಒಂದು ವಾರಕ್ಕಿಲ್ಲ ಅಂದ್ರೆ 10-15 ಪಿಂಡಿ ಅಲ್ಲ ಸುಮಾರು ಕಡೆ ಬಿಟ್ಟಿದ್ರೆ ನೀವೇ ಎತ್ಕೊಂಡು ಹೋಗೋದ? ಇಲ್ಲ ಇಲ್ಲ, ತಂದು ತಂದು ಕೊಡೋರು, ನಾವು ಬಸ್ಗೆ ಹಾಕಿ ಕಳ್ಸಾವು, ಅದ್ರ ವ್ಯಾನ್ನಲ್ಲಿ ಕಳ್ಸಾವು, ಸುಮಾರು ನಾವು ಅದರಿಂದ ಸ್ವಾಮಿ ವಿಳ್ಳೆದೆಲೆ ನಮ್ಮ ಬದುಕಿರೋದು. ಆಗ ಎಷ್ಟಿತ್ತು ನೀವು ಶುರುವಾದಾಗ? ಭಾರಿ ಕಮ್ಮಿ. ಒಂದು ಪಿಂಡಿ ಎಷ್ಟು ಕೊಡ್ತಾ ಇದ್ದೀವಿ? ಇವಾಗ 20 ರೂಪಾಯಿಂದ ಕೊಡೋಣಗಿನಿ. ಈಗ ಈಗ 1000 ರೂಪಾಯಿ ಗಂಟ 1200. ಅವತ್ತೇ ಬೆಲೆ ಚೆನ್ನಾಗಿತ್ತು, 20 ರೂಪಾಯಿ ಕೊಡುವಾಗ, 20 ರೂಪಾಯಿ ಕೊಡುವಾಗ ಆ ಪಿಂಡಿಯ ಖುಷಿ. 20 ರೂಪಾಯಿ ಇದ್ಬಿಟ್ರೆ ಯಾಕೆ ಹೇಳ್ತೀರಿ ಅದ್ರ ಕತೆ? 2 ರೂಪಾಯಿ ಇದ್ಬಿಟ್ರೆ ಸಾಕು, ಒಂದು ವಾರ ಎಲ್ಲ ಜೀವನ ಮಾಡ್ಬಿಡೋವು. ಇವತ್ತು ಏಟಿದ್ದು ತಾನೆ ಏನು, 1 crore ಇರ್ಲಿ, ಏನ್ ಮಾಡಕ್ಕೆ ಅದು? ಈ ಮದ್ ಮಧ್ಯ ಬಾಳೆ ಹಾಕ್ಸಿದ್ರಲ್ಲ, ಅದನ್ನ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ಬಾಳೆಲಿ ಕಾಯಿಲೆ ಬರ್ತದೆ, ಕಟ್ಟೆ ಬರ್ತದೆ, ಆಮೇಲೆ ರೈಟು ಸುಖವಾಗೋದಿಲ್ಲ. ಇವತ್ತು ಆಳ್ಗ ಕೊಡಕ್ಕೆ ಸುಖ ಹಾಕಲ್ಲ ಬಾಳೆಲಿ. ಅಡಿಕೆಗೇನು ರೋಗ? ಯಾವ ರೋಗ ಈಗ ಬರೋದಿಲ್ಲ, ಮನೆ ಗೊಬ್ಬರ ಹಾಕ್ರೆ ಅಡಿಕೆ ಬರೋದೇ ಇಲ್ಲ. ಸೀಮೆ ಗೊಬ್ಬರ ಕೊಡ್ತಾರೆ ನೋಡಿ, 6 kg 5 kg ಅವ ಪರದಿನ ಇರೋದಿಲ್ಲ. ಇವು 5 ತಲೆ ಕಳೆ ಗಂಟಲು ಇರ್ತದೆ, ಅದೇ ಅದಿರೋದಿಲ್ಲ. 3 ವರ್ಷ 2 ವರ್ಷಕ್ಕೆ ಅಣ್ಬೆರೋಗ್ಯ ಎದ್ಬಿಡ್ತದೆ. ಅದರಿಂದ ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತವ್ರಿಗೆ? ನಾ ಹೇಳ್ತೀನಿ ಪ್ರತಿಯೊಂದು, ಯಾಕೆಂದ್ರೆ ನೀವು ನೋಡಪ್ಪ ಸೀಮೆಗೌರ ಹಾಕ್ಬೇಡಿ, ಈ ತರ ಒಂಚೂರು ಉದುರ್ಸ್ಕೊಳ್ಳಿ, ಕೊಡ್ಬೇಕು ಇವತ್ತು ಕೊಡ್ಬೇಕು. ಕೊಡ್ಬೇಕಾದ್ರೆ ಒಂದೊಂಚೂರು ಸೀಮೆ ಗೊಬ್ಬರ ಉದುರ್ಸ್ಕೊಂಡು ಮನೆ ಗೊಬ್ಬರ ಮಣ್ಣು ಹಾಕಿ ಎಷ್ಟಾದ್ರು ಅದು ಬರ್ತದೆ, ಅದು ಅನುಕೂಲ ಆಯ್ತದೆ ಅಂತ ಹೇಳ್ತೀನಿ ನಾನು. ಗೊಬ್ಬರ ಹಾಕಕ್ ಚೌಕಾಸಿ ಮಾಡಬಾರ್ದು, ಗೊಬ್ಬರ ಮಾತ್ರ ಎಷ್ಟಾರು ಅಲ್ಲಿ ಹಾಕ್ಬೇಕು, ಅದೊಂದು ದೇವರು ಒಳ್ಳೇದು ಮಾಡಲಿ. ತಮ್ಮಯ್ಯ ಅವ್ರೆ, ಈಗ ವರ್ಷ ಇಡೀ ನಿರ್ವಹಣೆ ನೀವೆಲ್ಲ ಮಾಡ್ತೀನಿ ಅಂದ್ರಿ, ಈಗ ಮಳೆಗಾಲದಲ್ಲಿ ಈ ಗಿಡಗಳಿಗೆ ಹೆಂಗೆ, ವಿಳೆದೆಲೆಗೆ ಏನು ಶೀತ ಆಗಲ್ವಾ ಹೆಂಗೆ? ಶೀತ ಆದರೆ ಪಿಳ್ಳೆ ಹೊಡಿತೀವಿ, ಆಮೇಲೆ ನೀರು ಹೊಡೆಯೋದಿಲ್ಲ. ಮಳೆ ಇಲ್ಲದ ಹೋದ್ರೂ ಮಾತ್ರ ನೀರು ಹೊಡೆಯೋದು. ಮಳೆಗಾಲದಲ್ಲಿ ಏನಷ್ಟೇನು ಇದು ಆಗೋದಿಲ್ಲ, ಒಳ್ಳೆ ಚೆನ್ನಾಗಿ ಬತ್ತಾ ಇರ್ತದೆ. ವ್ಯವಸಾಯ ಮಾಡಿ ಇರ್ತೀವಲ್ಲ, ಅದರಿಂದ ಚೆಂದ ಬತ್ತಾ ಇದೆ ಬೆಳೆ. ವರ್ಷಕ್ಕೊಂದ್ಸಲ ಪಿಳ್ಳೆ ಹೊಡಿತೀವಿ, ಒಂದು ಸಲ ಬಿಟ್ಟು ಒಂದು ಸಲ. ಅದಕ್ಕೆ ಸತ್ತೆ ತುಂಬ್ತೀವಿ, ಸತ್ತೆ ತುಂಬಿಟ್ಟು ಅದ್ರ ಮೇಲೆ 6 ತಿಂಗಳು ಕಳೆದ್ಮೇಲೆ ಮಣ್ಣು ಎಳಿತೀವಿ, ಅದು ಗೊಬ್ಬರ ಆಯ್ತದೆ, ಇನ್ನೂ ಚೆನ್ನಾಗಿ ಫಲ ಬತ್ತದೆ, ಆಮೇಲೆ ಹಂಬು ಅನುಕೂಲ ಆಯ್ತದೆ. ಈ ಪಿಳ್ಳೆ ಅಂದ್ರೆ ವರ್ಷ ವರ್ಷ ಟ್ರೆಂಚ್ ಹೊಡಿಯುತ್ತೆ, ಟ್ರೆಂಟು ಇದು ಎಷ್ಟು ಸಾಲ ಮಧ್ಯ ಹಿಂಗೆ ಹೊಡಿತಾ? 9 ಅಡಿ 9 ಅಡಿ ಒಂದ್ಬಿಟ್ಟು ಒಂದು ಪಿಳ್ಳೆ ಹೊಡೆಯೋದು, ಆಮೇಲೆ ಇಲ್ಲಿ ಮಧ್ಯ ಇನ್ನೊಂದ್ಸಲ ಮಾಡ್ತೀರಾ? ಆಮೇಲೆ 3ನೇ ವರ್ಷ ಕಳೆದ್ಮೇಲೆ ಈ ತಿರ್ಗಾ ಅದಕ್ಕೆ ಬರ್ತೀವಿ, ಆಮೇಲೆ ಅಡ್ಡ ಒಂದ್ಸಲ ಬರ್ತೀವಿ, ಒಂದ್ಬಿಟ್ಟು ಒಂದು ಅಲ್ಲಿ ನೀರು ತುಂಬ್ತೀವಿ. ಆತರ ಮಾಡೋದ್ರಿಂದ ಪೋಷಕಾಂಶ ಒಳ್ಳೆ ಚೆನ್ನಾಗಿರ್ತದೆ, ಒಳ್ಳೆ ಫಸಲು ಬರ್ತದೆ, ಅದರಿಂದ ಇದ ಪಿಳ್ಳೆ ಮಾಡಲೇಬೇಕು. ಅಲ್ಲಿ ವರ್ಷದಲ್ಲಿ ಒಂದು 8 ತಿಂಗಳು ನೀವು ಸರಿಯಾಗಿ ಕಾಪಾಡಬೇಕು ನೀರು. ಬೇಸಿಗೆಯಲ್ಲಿ ಮಾತ್ರ ಹಿಡ್ದಂಗೆ ಇರಬೇಕು, ಯಾಕೆಂದ್ರೆ ಹೊಲಗಳು ಇವು ಆಪನ ನೆಲ ಅಲ್ಲ, ಎಷ್ಟು ಕೊಟ್ಟರು ಸಾಲಕ್ಕಲ್ಲ ನೀರು, ಅದರಿಂದ ಚೆನ್ನಾಗಿರ್ತದೆ ಸ್ವಾಮಿ. ಮಳೆಗಾಲದಲ್ಲಿ ಬಿಡಿ, ಆಗಲಿ ಬಿಡಲಿ, ಬೇಕಾದ್ರೆ ವಾರಕ್ಕೊಂದಿನ ಬಂದರೂ ಆಯ್ತದೆ. ಒಟ್ಟಿನಲ್ಲಿ ದಿನ ನೋಡಬೇಕು ಅವಳನ್ನ, ಎದ್ದು ಏನಾಗಿದೆ ಎಂತಾಗಿದೆ, ಇದು ಕಟ್ಟಾಕ್ಬೇಕು, ಇದೆಲ್ಲ ಬಿದ್ದೋಗ್ತದೆ, ಚಕ್ಕೆ ಬಿಡಬೇಕು, ಎಲ್ಲಾನು ಬಂದು ಬಂದು ನೋಡ್ಕೋತಾ ಇರಬೇಕು. ಇದ್ರದ್ದು ಏನಾಯ್ತದೆ, ಆಳು ತರಬೇಕು ಅಂತ ಎಲ್ಲಾನು ಮಾಡಿಸ್ಕೊಂಡು ಹೋದರೆ ಒಳ್ಳೆಯ ಬೆಳೆ. ಖರ್ಚು ವೆಚ್ಚ ಎಲ್ಲ ಲೆಕ್ಕ ಇಡ್ತೀರಿ ಒಟ್ಟಿನಲ್ಲಿ? ಎಲ್ಲ ಏನಿಲ್ಲ, ಇಟ್ಟು ಪರವಾಗಿಲ್ಲ. ಒಟ್ಟಿನಲ್ಲಿ ತೋಟಿದ್ರೆ ನಿರಳಾಗಿರ್ಬೋದು, ಗಂಡ ಹೆಡ್ತಿ ಮಕ್ಕಳೆಲ್ಲ ಚೆನ್ನಾಗಿರ್ಬೋದು ಸ್ವಾಮಿ. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ, ಅವ್ರಿಗೂ ಅನ್ನಿಸ್ತಿರುತ್ತೆ ನಾವು ತಮ್ಮಯ್ಯನವ್ರ ಜೊತೆ ಸ್ವಲ್ಪ ಮಾತಾಡಬೇಕು, ಒಂದೆರಡು ಡೈಲಾಗ್ ನಾವು ಕೇಳೋಣ ಅಂತ. ಈಗ ತಮ್ಮಯ್ಯ ಅವ್ರ ದೂರವಾಣಿ ಸಂಖ್ಯೆನ, ಹಾಗೇನೆ ರವಿಯವರು ಅವ್ರ ದೂರವಾಣಿ ಸಂಖ್ಯೆನ ರವಿಯವರು ಹೇಳ್ತಾರೆ. ಈಗ ನಮ್ಮ ತಂದೆಯವ್ರದ್ದು 87 22 62 53 96 ಸರ್ 87 22 62 53 96 ನಂದು ಸರ್ 98 45 39 62 91 ಸರ್ 98 45 39 62 91 ತಮ್ಮಯ್ಯ ಅವ್ರ ದೂರವಾಣಿ ಸಂಖ್ಯೆ 87 22 62 53 96 ಅವರ ಮಗ ಎಚ್ ಟಿ ರವಿಯವರ ದೂರವಾಣಿ ಸಂಖ್ಯೆ 98 45 39 62 91 ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಅರ್ಜನಹಳ್ಳಿಯಲ್ಲಿ ವಿಳ್ಯದೆಲೆ ತೋಟದಲ್ಲಿ ನಾವೀಗ ಕಾರ್ಯಕ್ರಮ ಮಾಡಿದ್ದೀವಿ. ಯಾರೇ ಬಂದರೂ ಇಲ್ಲಿ ನೋಡೋದಕ್ಕೂ ಅವಕಾಶ ಇದೆ, ತಿಳ್ಕೊಳ್ಳೋದಕ್ಕೂ ಅವಕಾಶ ಇದೆ ಅಂತ ಹೇಳ್ತಾ ಒಳ್ಳೇದಾಗಲಿ ತಮ್ಮಯ್ಯ ಅವರೇ. ಇನ್ನೂ 100 ವರ್ಷ ಇದೇ ತರ ಸುಖವಾಗಿ ಇರಿ. ಲಕ್ಷ್ಮೀನ ನಿಮಗೆ 100 ವರ್ಷ ಲಕ್ಷ್ಮೀನ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ. ನಿಮಗೆ ನಿಮ್ಮ ಕುಟುಂಬದವರಿಗೆ ಯಾರ್ಯಾರು ಇಲ್ಲಿಗೆ ಬಂದು ನಿಮ್ಮ ಎಳ್ಳೆದೆಲೆ ಆಗಲಿ ಅಡಿಕೆ ಆಗಲಿ ತಗೊಳ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗಲಿ ಸ್ವಾಮಿ, ನಾವೇನಾದ್ರೂ ಆರಿಸೋದಿಲ್ಲ. ಬಂದ ಪುಣಾತ್ರಿಗೆ ಒಳ್ಳೇದಾಗಲಿ, ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ. ನಮಗೆ ದೇವ್ರ ದಯದಿಂದ ನಮಗೆ ಈ ಕೊಟ್ಟನಲ್ಲ, ಹಂಗೆ ಕೊಟ್ಟರು ಸಾಕು, ಇನ್ನೇನು ಬೇಡ. ನಮ್ಮ ಮಕ್ಕಳು ಮರಿ ಚೆನ್ನಾಗಿದ್ದರು ಸಾಕು, ಇನ್ನೇನು ಆಸೆ ಇಲ್ವಾ? ಅದು ಇದು ಮಾಡ್ಬೇಕಾಗಿ ನಮ್ಗಿನ್ನು ಬೇಕಿಲ್ಲ, ಸಾಕು. ನಾನು ಹೇಳ್ತೀನಲ್ಲ, ಯಾವ ಮಕ್ಕಳು ಮರಿ ಎಲ್ಲ ಚೆನ್ನಾಗಿವ್ರೆ. ನಮ್ಗೆ ಇನ್ನೇವ ಇದು ಬೇಡಿ, ಏನು ಬೇಡಿ, ಇರೋದ್ರಲ್ಲೇ ನಮ್ಮ ಮಕ್ಕಳು ಚೆನ್ನಾಗಿ ಹೋದ್ರು ಸಾಕು. ಒಳ್ಳೇದು, ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಸ್ವಾಮಿ. ಇದುವರೆಗೆ ಅಡಿಕೆ ಹಾಗೂ ವೀಳ್ಯದೆಲೆ ಕೃಷಿಯಲ್ಲಿನ ಅನುಭವ ಕುರಿತ ಮಾತುಕತೆಯನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಹರದನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಸಿ ತಮ್ಮಯ್ಯ ಹಾಗೂ ಎಚ್ ಟಿ ರವಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತೀನಿ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿದೆ, ಮತ್ತೆ ಎಜಿ ಅಂಡ್ ಪಿ ಪ್ರಥಮ ಕಡೆಯಿಂದ 7,000 ರೂಪಾಯಿ ಸಿ ಎನ್ ಜಿ ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರು ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. ಎಜಿ ಅಂಡ್ ಪಿ ಪ್ರಥಮ ತಂದಿದೆ ವಿಶೇಷ ಆಫರ್, ಇಲ್ಲಿ ನೀವು ಹೊಸ ಸಿ ಎನ್ ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ ಸಿ ಎನ್ ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-2021-999. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ ನಿನಗೆ? 7,000 ಬೆಲೆ ಬಾಳೋ ಸಿ ಎನ್ ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫು, ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳೋ, ನಾನು ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿ ಎನ್ ಜಿ ಆಟೋ ಕೊಳ್ಳಿರಿ ಅಥವಾ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿ ಅಂಡ್ ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿ ಎನ್ ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-2021-999. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನವೆಂಬರ್ 11 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ನಿಯಂತ್ರಣವನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ ಅವರೊಂದಿಗೆ ಸಂದರ್ಶನ. ಮುಸುಕಿನ ಜೋಳ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂತಹ ಪ್ರಮುಖವಾದಂತಹ ಆಹಾರ ಬೆಳೆ. ಈ ಒಂದು ಆಹಾರ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಪ್ರಮುಖವಾದಂತಹ ಕೀಟಗಳಲ್ಲಿ ಸೈನಿಕ ಹುಳುನು ಸಹಿತ ಒಂದು. ಈ ಒಂದು ಹುಳು ಏನಿದೆ ಅದು ಸಾವಿರಾರು ಸಂಖ್ಯೆಯಲ್ಲಿ ಹೊಲದಲ್ಲಿ ಕಾಣಿಸ್ಕೊಂಡು ಬೆಳೆಗಳನ್ನ ತಿಂದು ಹಾನಿಯನ್ನು ಉಂಟು ಮಾಡೋದ್ರಿಂದ ಈ ಹುಳುವಿಗೆ ಸೈನಿಕ ಹುಳು ಅಂತ ಹೆಸರು ಬಂದಿದೆ. ನವೆಂಬರ್ 2 ಮಂಗಳವಾರ ಲಾಭದಾಯಕ ಹೈನುಗಾರಿಕೆಗೆ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹೈನು ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಮಹದೇವಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ನವೆಂಬರ್ 3 ಬುಧವಾರದಂದು. ಹೈನುಗಾರಿಕೆ, ಪಶುಪಾಲನೆ ಇನ್ ಜನರಲ್ ಹೇಳೋದಾದ್ರೆ, ಮತ್ತೆ ಕೃಷಿ, ಎರಡನ್ನು ಬಿಡಿಸಲಾಗದ ಒಂದು ಸಂಬಂಧವನ್ನ ಏರ್ಪಟ್ಟಿವೆ. ವಿನೋಭಾವ ಸಂಬಂಧ ಅಂತ ಹೇಳ್ತೀವಲ್ಲ ಆತರ. ಯಾಕೆ ಅಂತಂದ್ರೆ, ಏನ್ ನಾವು ಸುಸ್ಥಿರ ಕೃಷಿ ಅಂತ ಹೇಳ್ತೀವೋ ಅದು ಸರಿಯಾದ ಕ್ರಮದಲ್ಲಿ ನಡೀಬೇಕು ಅಂತಂದ್ರೆ ಪಶುಪಾಲನೆ. ಪಶುಪಾಲನೆ ಅಂತಂದ್ರೆ ಹೈನುಗಾರಿಕೆನೂ ಸೇರ್ಕೊಳ್ಳುತ್ತೆ. ನವೆಂಬರ್ 4 ಗುರುವಾರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯ ಕೃಷಿಕ ಪಾಪೇಗೌಡ. ಮೊದಲು ಹಿಂದೆ ಬಿಳಿ ಕಬ್ಬು ಅಂತ ಬರ್ತಿತ್ತು ಸ್ವಾಮಿ, ಬಾವುಟ ಅಂತ ಬರ್ತಿತ್ತು. ಆ ಬಾವುಟ ನೆಡೋ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಅದು ಒಂದು ಎಕರೆಗೆ ಏನಿದ್ರು 50-60 ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರು ಆ ಹೊಸ ತಳಿಗಳು ಏನಾಗ್ತದೆ ಅಂದ್ರೆ ರೈತನಿಗೆ ಸ್ವಲ್ಪ ಚೈತನ್ಯ ಕೊಟ್ಟು ಸ ಬರ್ತಿತ್ತು. ಆ ಬಾವುಟ ನೆಡೋ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಅದು ಒಂದು ಎಕರೆಗೆ ಏನಿದ್ರು 50-60 ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರು ಆ ಹೊಸ ತಳಿಗಳು ಏನಾಗ್ತದೆ ಅಂದ್ರೆ ರೈತನಿಗೆ ಸ್ವಲ್ಪ ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರು ಆ ಹೊಸ ತಳಿಗಳು ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರು ಅದು ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಆ ಹೊಸ ತಳಿಗಳು ಏನಾಗ್ತದೆ ಅಂದ್ರೆ ಆ ಹೊಸ ತಳಿಗಳು